ಕೋವಿಡ್ 19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೇಳಿ, ವೈಜ್ಞಾನಿಕ ವಿಧಾನದಲ್ಲಿ ಮೇಕೆ ಸಾಕಾಣಿಕೆ. ಈ ಕುರಿತು ಹಿರಿಯೂರು ತಾಲೂಕು ಬೆಟ್ಟಗೊಂಡನಹಳ್ಳಿಯ ಕೃಷಿಕ ಸಿದ್ದಲಿಂಗಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಕೇಳುಗರೆ, ಇವತ್ತಿನ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಬೆಟ್ಟಗೊಂಡನಹಳ್ಳಿಯ ಸಿದ್ದಲಿಂಗಪ್ಪ ಅವರೀಗ ನಮ್ಮ ಜೊತೆಗಿದ್ದಾರೆ. ಅವರು ಈ ಮೇಕೆ ಸಾಕಾಣಿಕೆಯನ್ನು ಎಷ್ಟು ವರ್ಷದಿಂದ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಮತ್ತು ಅವ್ರ ಶೆಡ್ ಯಾವ ರೀತಿ ಮಾಡಿದ್ದಾರೆ, ಮತ್ತು ವರ್ಷದಲ್ಲಿ ಎಷ್ಟು ಲಾಭ ತೆಗಿತಾರೆ, ಮತ್ತು ಅದರ ವ್ಯವಹಾರ ಅಂದರೆ ಈ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ, ಅದರ ಬಗ್ಗೆ ಎಲ್ಲ ಇವತ್ತು ಮಾಹಿತಿಯನ್ನು ಮಾಡಿಕೊಡ್ತಾರೆ. ನಮಸ್ಕಾರ ಸಿದ್ದಲಿಂಗಪ್ಪ ಅವರೇ. ನಮಸ್ಕಾರ ಸಿದ್ದಲಿಂಗಪ್ಪ ಅವರೇ. ತಾವು ಮೇಕೆ ಸಾಕಾಣಿಕೆ ಮಾಡಿದ್ದೀರಿ ಅಂತ ಕೇಳಿದ್ದೀವಿ. ಯಾವ ರೀತಿ ಮಾಡಿದ್ರ, ಶೆಡ್ ಎಷ್ಟು ಮಾಡಿದ್ರ, ಎಷ್ಟು ಅಳತೆಯಲ್ಲಿ ಶೆಡ್ ಕಟ್ಟಿದ್ರಿ, ಆಮೇಲೆ ಎಷ್ಟು ಮೇಕೆಗಳನ್ನ ಸಾಕ್ತಿದ್ರ, ಇದ್ರ ಬಗ್ಗೆ ನಮ್ಮ ರೈತರಿಗೆ ತಿಳಿಸ್ಕೊಡಿ. ನಾವು ಫಸ್ಟ್ ಸಡದಾಗ ಮಾಡಿದ್ವಿ, ಒಂದು 40-30 ಮಾಡಿದ್ವಿ ಶೆಡ್. ಅದ್ರಾಗೆ ಸಾಕಿ ಅದ್ರ ಹೆಚ್ಚುವಳಿ ಆದಾಗ ತಿರ್ಗ ನೆಕ್ಸ್ಟ್ 50-25 ಮಾಡಿದ್ವಿ. ಹಿಂಗೆ ಹೆಚ್ಚಿಗೆ ಆದಂಗೆಲ್ಲ ವರ್ಷ ವರ್ಷಕ್ಕೂ ಹೆಚ್ಚಿಗೆ ಆಗ್ತು ಮಾಡಿದ್ವಿ. ಈಗ ಕೊಟ್ವಿ, ಅದರಿಂದ ಲಾಭನೂ ಬಂತು. ಹಂಗಾಗಿ 3 ತಟ್ಟಿ ಮಾಡ್ತಾ ಇದೀವಿ ಬಿಸ್ನೆಸ್ ಅದನ್ನು. ಈಗ ನೀವು ಶೆಡ್ ಮಾಡಿದಿರಲ್ಲ, ಯಾವ ರೀತಿ ಮಾಡಿದ್ರೆ, ಅದಕ್ಕೆ ಯಾವ್ಯಾವ ಒಂದು ಇದು ಸಾಮಾನುಗಳನ್ನ ಬಳಸಿದಿರ, ಅಂದ್ರೆ ಶೆಡ್ ಮಾಡ್ಲಿಕ್ಕೆ ಏನೇನು ಬೇಕಾಗುತ್ತೆ? ನಾ ಅದು ತರ ತರ ಐತೆ. ಕಬ್ಬಿಣದಾಗ ಮಾಡಿಸ್ತಾರೆ, ನಾವು ಕಟ್ಟಿಗೆಯಾಗಿ ಮಾಡಿಸಿದ್ವಿ. ಕಟ್ಟಿಗೆಯಾಗಿ ಆದ್ರೆ ಒಂದು ಕಡಿಮೆ ಇದ್ರಾಗ ಆಗುತ್ತೆ. ನಾವು ಶೆಡ್ಗೆ ಬಂಡವಾಳ ಜಾಸ್ತಿ ಹಾಕ್ಲಿಲ್ಲ. ಮ್ಯಾಕಿಗೆ ಹಾಕೋಣ ಅಂತಂದು ಶೆಡ್ ಕಟ್ಟಿಗೆ ಇದ್ರಾಗ ಮಾಡಿಸಿ ಎಲ್ಲ ತೆಂಗಿನ ತೀರ್ನಾಗನೆ ಕಡಿಮೆ ಇದ್ರಾಗ ಮಾಡಿಸಿದ್ವಿ. ಅದ್ರಾಗನೆ ಕೆಲವು ಎಲ್ಲ ನಾವೇ ಮಾಡಿಕೊಂಡ್ವಿ. ಈಗ ಎಲ್ಡಿಂಗ್ ಇಂದ ಪಾಡಿಂಗ್ ಇಂದ ಪೂರ್ತಿ ಲೇಬರ್ ಇಕ್ ಮಾಡಿಸಿದ್ವಿ. ಎಲ್ಲ ಕಡಿಮೆ ಬರೋಷ್ಟಾಗೆ ಮಾಡ್ಕೊಂಡಿದ್ವಿ ನಾವು. ಈಗ ಶೆಡ್ ಯಾವ ರೀತಿ ಕಟ್ತಾರೆ ಅಂದ್ರೆ, ಈಗ ಮೇಕೆಗಳ ಮೇಲಿಕ್ಕೆ ಹುಲ್ಲು ಹಾಕಕ್ಕೆ, ಅದಕ್ಕೆ ನೀರಿನ ವ್ಯವಸ್ಥೆ, ಮತ್ತೆ ಏನೋ ಅಟ್ಟ ಅಂತ ಮಾಡ್ತಾರಲ್ಲ, ಅದು ಎಲ್ಲ ಯಾವ ರೀತಿ ಮಾಡಿದ್ರ? ಅದು ನಾವು 5 ಇದ್ದ ಮಾಡಿದ್ವಿ, ಅಟ್ಟ ಮಾಡಿದ್ವಿ. 5 ಅಟ್ಟ ಮಾಡಿ ಅದ್ರ ಮೇಲೆ 2 ಗ್ವಾನಿಗೆ ಮಾಡಿದ್ವಿ ಅಟ್ಟದ ಮೇಲೆ. ಅದ್ರ ಬಕ್ಕೊಂಡು ಮೇಯಂಗೆ ತೂರ್ಕೊಂಡು ಮೇಯಂಗೆ ಆ ತರ ಮಾಡಿಸಿದ್ವಿ. ಕಬ್ಬಣದಲ್ಲಿ ಆ ತರ ಮಾಡಿಸಿದ್ವಿ. ಮೇಕೆ ಸಾಕಾಣಿಕೆ ಮಾಡಿದ್ರಲ್ಲ, ಯಾವ್ಯಾವ ತಳಿನ ಸಾಕ್ತೀರಾ? ನಾವು ಫಸ್ಟ್ಗೆನೆ ಬೋಯರು ತಳಿಚರಿ ತಂದಿದ್ವಿ, ಆಮೇಲೆ ತಿರ್ಗಾ ಜಮುನಾಪುರಿ ತಂದ್ವಿ, ಆಮೇಲೆ ಶಿರೋಯಿನು ತಂದಿದ್ವಿ. ಯಾವ್ಯಾವ ಬೇಕಾ ಓಡ್ತಾವಂಬದ್ನು ಗೊತ್ತಾಗದಂಗೆ ಅವನ್ನ ಮಾಡ್ತಾ ಹೋಗ್ತಾ ಇದ್ವಿ. ಈಗ ಯಾವ್ಯಾವ ತಳಿ ಇದಾವೆ? ಈಗ ಜಮುನಾಪುರಿ ಇದಾವೆ, ಬೋಯರ್ ಇದಾವೆ, ತಳಿಚರಿ ಇದಾವೆ. ಎಲ್ಲ ಸೇರಿ ಎಷ್ಟು ಮೇಕೆಗಳಿದಾವೆ ಈಗ ನಿಮ್ಮ ಶೆಡ್ನಲ್ಲಿ? ನಮ್ಮ ಇದ್ರಲ್ಲಿ ಈಗ ಒಂದ್ 85 ಈಗ ಮೊನ್ನೆ ಕೊಟ್ಟಿವಿ, ಒಂದ್ 25 ಈಗ ಒಂದ್ 85 ಈಗ ರೆಡಿ ಇರೋ. ಅಂದ್ರೆ ಈಗ ನೀವು ಸಾಕಿಂದ ಯಾವ ರೀತಿ ಮಾರಾಟ ಮಾಡ್ತೀರಾ? ನಾವು ಬೀಡರ್ಗೆ ಕೊಡ್ತಾ ಇರೋದು, ನಾವೇನು ಸಂತಿಗೆ ಕೊಡಿತಿರ್ಲ, ಎಲ್ಲ ಕೆಜಿ ಮೇಲೆನೆ ಬೀಡರ್ಗೆ. ವರ್ಷಕ್ಕೆ 2-3 ಸ್ಯಾನ್ ಸಿಕ್ಕಿರೆ 4 ಟ್ರಿಪ್ ಬರ್ತಾವೆ. ವರ್ಷಕ್ಕೆ 1 ಟ್ರಿಪ್ ಆಗುತ್ತೆ, ಅದು ಬೀಡರ್ ಬಂದಂಗೆ ಅಲ್ಲೇವರೆಗೂ ಕಾತ್ಕೊಂಡು ನಾವು ಬೀಡರ್ಗೆ ಕೊಡ್ತಾ ಇದ್ವಿ. ಕೆಜಿ ಲೆಕ್ಕ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅಂದ್ರೆ 1 ಕೆಜಿಗೆ ಯಾವ ಲೆಕ್ಕದಲ್ಲಿ ಕೊಡ್ತಾರ? ನಾವು ಬೋಯರು 1,000 ಕೆಜಿ ಕೊಡ್ತೀವಿ, ಪ್ಯೂರ್ ಇರೋವು. ಆದ್ರೆ ಕ್ರಾಸ್ ಬಂದಿರೋವು 800 ಕೆಜಿ ಬೋಯರ್ನಾಗೆ, ತಳಿಚೇರಿಯಾಗ 550 ಕೆಜಿ. ಈಗ ನಾವು ಸಾಮಾನ್ಯವಾಗಿ ನೋಡ್ತಿರ್ತೀವಿ, ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡೋರು, ಆಮೇಲೆ ಹೈನುಗಾರಿಕೆ ಎಲ್ಲ ಮಾಡಿರ್ತಾರಲ್ಲ, ಅವ್ರ ಶೆಡ್ ಕಟ್ಕೊಂಡು ಅದರಲ್ಲೆಲ್ಲ ಒಂದು ವೈಜ್ಞಾನಿಕವಾಗಿ ಮಾಡಿರ್ತಾರೆ. ನೀವು ಅದೇ ರೀತಿ ಮಾಡಿದಿರ? ನೀವು ಪ್ರತಿದಿನ ಅಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಈ ಮೇಕೆಗಳನ್ನ ಆರೈಕೆ ಮಾಡೋದಂದಿರುತ್ತಲ್ಲ, ಏನೇನ್ ಕೆಲಸ ಇರುತ್ತೆ? ಅದು ಮೇವ್ ಹಾಕೋದಿರುತ್ತೆ, ಗ್ವಾನಿಗೆ ಕ್ಲೀನ್ ಮಾಡೋದಿರುತ್ತೆ ಬೆಳಿಗ್ಗೆ ಟ್ರಿಪ್, ಆಮೇಲೆ ಕ್ಲೀನ್ ಮಾಡಿ ಜೋಳ ಫುಡ್ ಹಾಕೋದು, ಹಾಕಿದ್ಮೇಲೆ ಹುಲ್ಲಾಕ್ತಿವಿ 10-10 ಹಂಗೆ. ತಿರ್ಗ ಸಾಯಂಕಾಲ ಸೆಮೆ ಕೊಯ್ಕೆ ಮಂದು ಹಾಕ್ಬೇಕು ಹೊಲ್ದಾಗಿರೋವು, ಒಡಮೇವನ ಬಡವೆಗೆ ಹೊಡ್ಕೊಂಡಿರೋದ ಹಾಕ್ತಿವಿ. ಸಾಯಂಕಾಲ ಟ್ರಿಪ್ ಕೊಯ್ಕೆ ಮಂದು ಹಾಕ್ಬೇಕು. ತಿರ್ ಬೆಳಿಗ್ಗೆ ಒಂದ್ ದಿನಕ್ಕೆ 3 ಟ್ರಿಪ್ ಹುಲ್ಲು ಕೊಡ್ತಿವಿ ಒಂದ್ ದಿನಕ್ಕೆ. ಈ ಹಸಿಮೇವನ ಕೊಡ್ತಿರಲ್ಲ, ಅದನ್ನ ಸಣ್ಣಗದಾಗ ಕಟ್ ಮಾಡಿ ಕೊಡ್ತೀರಾ ಅಥವಾ ಹಾಗೆ ಕೊಡ್ತಾರ? ಇಲ್ಲ ಇಲ್ಲ, ನಾವೆಲ್ಲ ಪೀಸ್ ಎಲ್ಲ ಕಟಿಂಗ್ ಮಾಡೇ ಕೊಡ್ತಿರೋದು. ಹಂಗೆ ಹಾಕಿದ್ರೆ ಗ್ವಾರಿಗೆ ನಿಲ್ಲಲ್ಲ, ಒಟ್ಟು ಕೆಳಕಡಿಕೆ ಅಂತ ಅಧ್ವಾನ ಆಗುತ್ತೆ ಅಂತಂದು. ಯಾವ್ಯಾವ ರೀತಿ ಹಸಿಮೇವನ್ನು ಬೆಳೆದಿದ್ದೀರಾ? ಮೂರ್ ತರ ಹಸಿಮೆ ಹೋಯ್ತಿ. ಮೂರ್ ತರದ್ದು ಒಂದೊಂದ್ ದಿನ ಕೊಟ್ಟು ಮಾಡಿ ಹಾಕ್ದು. ಅದನ್ ಟ್ರಿಪ್ ಅದನ್ ಟ್ರಿಪ್ ಒಂದೇ ತರದ್ದಾದ್ರೆ ತಿಂದು ತಿಂದವು ಇದಾಗ್ತವೆ ಅಂತಂದು ಮೂರು ತರದ್ದು ಹಾಕಿದ್ವಿ. ಎರಡ್ ಟ್ರಿಪ್ ಒಣಮೇವ್ ಹಾಕ್ತಿವಿ, ಒಂದ್ ಟ್ರಿಪ್ ಹಸಿಮೆವ್ ಹಾಕ್ತಿವಿ. ಯಾವ್ದಾವ್ದು ಇದೆ? ಜೀಪ್ ಟ್ವೆಂಟಿ ಫೋನ್ ಅಂತಂದು, ಆಮೇಲೆ ರೆಗ್ಯುಲೇಷನ್ ಅಂತಂದು ಒಂದ್ ತರದ್ದು, ಆಮೇಲೆ ಕೊಬ್ಬಿಂದು ತರ ಅದು ಹೆಸರಂತ ಹೇಳ್ತಾರ ಅದು ಅದೊಂದು ಮೂರ್ ತರದ್ ಹಾಕಿದ್ವಿ. ನೇಪಿಯರ್ ಅಂತಾರಲ್ಲ, ಅದೇ ನೇಪಿಯರ್ ಅದನ್ನ ಹಾಕಿದ್ವಿ. ಈಗ ಹಸಿಮೇವು ಬೆಳ್ಕೊಳ್ಳಿಕ್ಕೆ ಮತ್ತೆ ಮೇಕೆ ಸಾಕಾಣಿಕೆ ಇದೆಲ್ಲ ಮಾಡ್ಲಿಕ್ಕೆ ನಿಮಗೆ ನೀರಿನ ವ್ಯವಸ್ಥೆ ಹೆಂಗಿದೆ? ಈಗೇನ ನೀರು ಆಗ್ತಾ ಇದಾವೆ, ಈಗ ನೀರಿಂದೇನ್ ಸಮಸ್ಯೆ ಏನಿಲ್ಲ. ಮೊದ್ಲು ಒಂದ್ ಸ್ವಲ್ಪ ಕಡಿಮೆ ಆಗಿದ್ವು, ಒಂದ್ ವರ್ಷ ಬಾರಿ ಕುಕ್ಕುರ್ತಿ ಆಗಿತ್ತು. ಅದ್ರಾಗೆ ಬೇರೆ ಕಡೆ ಎಲ್ಲ ತಂದು ಹಾಕೊಂಡು ಮೇಂಟೈನ್ ಮಾಡ್ಕೊಂಡ್ವಿ. ಈಗ ನೀರೇನ ಆಗ್ತಾವೆ, ಈಗೇನು ತಾಪತ್ರ ಇಲ್ಲ ನೀರು. ಈಗ ನೀವು ಹಸಿಮೆ ಬೆಳಿಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಅದು ಒಂದ್ ಫಸ್ಟ್ಗೆ ಹಾಕಿದಾಗ ಪೂರ್ತಿ ಒಂದು ತಿಂಗಳು ಬೇಕು, ಒಂದ್ 30 ದಿವಸ. ಆಮೇಲೆ ಅದು ಕಟ್ ಮಾಡ್ದಂಗೆ 20-25 ದಿನಕ್ಕೆ ಬಂದ್ಬಿಡ್ತೈತಿ. ಹಿಂದೆ ಗುಂಟೆ ಶೀಘ್ರದಂಗೆ ಗೊಬ್ಬರ ಹಾಕ್ದಂಗೆ ಹಿಂದೆ ಗುಂಟೆ ಬಂದ್ಬಿಡುತ್ತೆ, 25 ದಿನದೊಳಗೆ ಕೊಯ್ಯಂಗ್ ಬಂದ್ಬಿಡುತ್ತೆ. ನೀವು ಪ್ರಾರಂಭದಲ್ಲಿ ಮೇಕೆ ತಂದಿಂದ ನಿಮ್ಗೆ ಎಷ್ಟು ದಿನದಲ್ಲಿ ಅವು ಮರಿ ಹಾಕಿ ಮತ್ತೆ ಅವನ್ನ ನೀವು ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಆಯ್ತ? ನಾವು ಸ್ಟಾರ್ಟಿಂಗು ಮರಿನೇ ತಂದ್ವಿ, ದುಡ್ಡು ಕಡಿಮೆ ಆಗುತ್ತೆ ದೊಡ್ಡವ್ ತಗೊಂಡ್ಬಿಟ್ರೆ ಅಂತಂದು ಎಲ್ಲ ಚಿಕ್ಕವೇ ತಂದ್ಬಿಟ್ವಿ. ತಂದ ಮೇಲೆ ಒಂದ್ 7-8 ತಿಂಗಳು ಸಾಕ ಟೈಮ್ ಬಂತ ಅದಕ್ಕೆ. ದೊಡ್ಡವೇ ತಂದಿದ್ರೆ ಒಂದ್ 2-3 ತಿಂಗಳಿಗೆ ನಮ್ಮ ಹತ್ರ ಬಂದ್ಮೇಲೆ ಮರಿ ಹಾಕಂಗೆ ಕ್ರಾಸಿಗೆ ಬಂದ್ಬಿಡವು. ನಾವು ದುಡ್ಡು ಕಡಿಮೆ ಆಗುತ್ತೆ ಅಂತಂದು ಚಿಕ್ಕು ತಂದ್ವಿ, ವರ್ಷಗಟ್ಲೆ ಟೈಮ್ ಆಗ್ಬಿಡ್ತು. ಫಸ್ಟ್ ವರ್ಷ ಮರಿ ನೋಡ್ಲಿಲ್ಲ, ಜಲ್ದು ದೊಡ್ಡವಾಗಿ ಕ್ರಾಸ್ ಆಗಿ ಅವು 5 ತಿಂಗಳಾಗೋವರೆಗೂ ಅಲ್ಲಿ ವರ್ಷಕ್ಕೆ ಹತ್ರಕ್ಕೆ ಬಂತು. ಅದಕ್ಕೆ ದೊಡ್ಡವ ತಗೊಂಡ್ರೆ ಆದಷ್ಟು ನಮ್ಗೆ ಅರ್ಜೆಂಟ್ ಮರಿ ಬರ್ತಾವೆ, ದುಡ್ಡು ಸ್ವಲ್ಪ ಜಾಸ್ತಿ ಆಗುತ್ತೆ. ಮರಿ ತಗೊಂಡ್ರೆ ವರ್ಷಗಟ್ಲೆ ಲೇಟ್ ಆಗುತ್ತೆ. ಈ ತರ ಆಗುತ್ತೆ. ಅದು ಎಲ್ಲಿಂದ ತಂದಿದ್ರಿ ನೀವು? ನಾವು ತಮಿಳ್ನಾಡಿಂದ ತಂದಿದ್ವಿ, ತಮಿಳ್ನಾಡ ಎಳ್ಳಿಪುರಂ ಅಂತಂದಲ್ಲಿ. ಈಗ ನೀವು ಬೇರೆ ಬೇರೆ ತಳಿಯನ್ನ ತಂದು ಸಾಕಿದಿರಲ್ಲ, ನಮ್ಮ ಲೋಕಲ್ ಅಲ್ಲಿರಂತ ಮೇಕೆಗಳನ್ನ ಸಾಕ್ಲಿಕ್ಕೆ ಹಾಕಲ್ವಾ? ಅದಕ್ಕೆ ಇದಕ್ಕೆ ಏನ್ ವ್ಯತ್ಯಾಸ ನೀವು ಕಾಣ್ತೀರಾ? ಅದಕ್ಕೆ ಅಂದ್ರೆ ಅವು ಜಾಸ್ತಿ ಇದ್ರಷ್ಟು ಸ್ಪೀಡ್ ಬರಲ್ಲ ಅವು ಮರಿಗಳು, ಎಷ್ಟೇ ಹಾಕಿರೋನು ಇದ್ರಾಗೆ ಈ ಮೇಕೆ ತಳಿಚೇರಿ ಬೋಯಾರು ಬಂದಂಗೆ ಮರಿ ಬರಲ್ಲ. ಅದು ರೇಟ್ಗೂ ಹೋಗಲ್ಲ, ಅದು ಮಟನ್ ರೇಟ್ಗೆ ಹೋಗೋದು. ಇವು ಬೀಡರಿಗೆ ಕೊಟ್ರೆ 1-2 ದುಡ್ಡು ಬರುತ್ತೆ, ವರ್ಷಕ್ಕೆ 1 ಕೊಟ್ರು ದುಡ್ಡು ಬರುತ್ತೆ ಇದ್ರಾಗೆ. ಅದ್ರಾಗ ಬರಲ್ಲ ಅಷ್ಟು ದುಡ್ಡು ಆಗಲ್ಲ, ಆದ್ರೆ ಈ ತಳಿವೆ ಆದ್ರೆ ಚೆನ್ನಾಗೆ ದುಡ್ಡು ಆಗ್ತವೆ. ಈಗ ನೀವು ಮೇಕೆ ಸಾಕಿದಿರಲ್ಲ, ಇವಕ್ಕೆ ಏನಾದ್ರೂ ರೋಗಗಳು ಇಂಥದ ತೊಂದರೆಗಳಾಗೋದು ಈ ತರ ಏನಾದ್ರೂ ಸಮಸ್ಯೆಗಳು ಬರ್ತಾವ? ಈ ನಾಟಿ ಮೇಕಿಂಗ್ ಅಷ್ಟೊಂದ್ ಏನ್ ಬರಲ್ಲ, ಇದಕ್ಕೆ ಬರೋದಕ್ಕಿಂತ ಮುಂಚೆಗೆ ಇಂಜೆಕ್ಷನ್ ಅವೆಲ್ಲ ಮಾಡಿಸ್ಕೊಂಡು ಇಟ್ಗು HS ಈ ತರ ಇದಾವೆ ಅವ್ ಮಾಡ್ಕೊಂಡ್ಬಿಟ್ರೆ ಬರೋದಕ್ಕಿಂತ ಮುಂಚೆಗೆನೆ ಏನು ಬರಲ್ಲ. ಮಾಮೂಲಿ ಇವೆಲ್ಲ ಉಚ್ಚಿಕೆಮದು ಕೆಮ್ಮದು ಇರ್ತವೆ, ಅವಕ್ಕೆ ನೋಡ್ಕೊಂಡು ಮಾತ್ರೆ ಟಾನಿಕ್ ಹಾಕೊಂಡ್ರೆ ಪಿಕಪ್ ಆಗ್ತವೆ. ಇವೇನು ಅಂತ ಜಾಸ್ತಿ ನಾಟಿ ಕುರಿ ಮೇಕೆ ಹಂಗ ಬರಲ್ಲ ಕಾಯಿಲೆ ಇವಕ್ಕೆ. ಈಗ ನೀವು ಬ್ರೀಡರ್ಗೆ ಕೊಡ್ತೀವಿ, ನಾವು ಸಂತೆಗೆ ಮಾರಾಟ ಮಾಡಲ್ಲ ಅಂದ್ರಲ್ಲ, ಬ್ರೀಡರ್ ಕೊಡೋದ್ರಿಂದ ಏನ್ ಲಾಭ ಅಂದ್ರ? ಬೀಡರಿಗೆ ಕೊಟ್ರೆ ಅದೇ ತೂಕದ ಮೇಲೆ ಕೊಡ್ತೀವಲ್ಲ ಸರ್, ಅದ್ರಿಂದ ತೂಕದ ಮೇಲಿದ್ದಲೇ ದುಡ್ಡು ಬರುತ್ತವೆ. ಮಟನಿಗೆ ಕೊಟ್ರೆ ಪೀಸ್ ಲೆಕ್ಕ ಕೊಡ್ಬೇಕು, ದುಡ್ಡು ಆಗಲ್ಲ. ಅವರು 10,000 ಬಾಳದ ಕೇಳದ 5,000-6,000 ಕೇಳ್ತಾರೆ. ಅದೇ ತೂಕದ ಮೇಲೆ ಕೊಟ್ರೆ ದುಡ್ಡು 1-2 ಬರುತ್ತೆ. ಅದಕ್ಕಾಗಿ ಬೀಡರಿಗೆ ನಾವು ಕೊಡ್ತೀವಿ, ಮಟನ್ನರಿಗೆ ಕೊಡಲ್ಲ. ಹಂಗು ಮಿಕ್ಕಿ ಏನ ನಾವು ಓತ ಪಾತ ಹೆಚ್ಚಾಗಿ ಇದ್ರ ಪೂರ್ತಿ ಮಟನ್ಗೆ ಕೊಡ್ತೀವಿ. ಅಂದ್ರೆ ಏನಾದ್ರೂ ಒಂದು ಸಮಸ್ಯೆ ಆಯ್ತು, ಅದ್ರ ರೋಗ ಬಂತು ಸ್ವಲ್ಪ ಏನಾರ ಇದ್ರ ಪೂರ್ತಿ ಮಟನ್ಗೆ ಕೊಡ್ತೀವಿ. ಯಾಕೆ ಕಾಯಿಲೆ ಪಾಯಿಲೆ ಇದ್ರವು ಕಾಲು ಪಾಲು ಇದಾಗಿರೋ ಅಂತವು ಕೊಡೋದಿಲ್ಲ, ಕ್ಲೀನ್ ಆಗಿರೋವನ್ನೇ ಇಟ್ಕೊಂತೀವಿ. ಅಂತವ್ ಏನಾನಿದ್ರೆ ಮಟನ್ಗೆ ಕೊಡ್ತೀವಿ, ಇಲ್ಲ ನಾವೇ ಕಟ್ ಮಾಡಿ ಇಲ್ಲಿ ಹಬ್ಬ ಇದ್ದಾಗ ತೂಕದ ಮೇಲೆ ಇಲ್ಲೇ ಕೊಟ್ಟು ಬಿಡ್ತೀವಿ ಮಟನ್ ಲೆಕ್ಕನೆ. ಈಗ ನಿಮ್ಮಲ್ಲಿ ಸುಮಾರು ಒಂದ್ 80 ಸಂಖ್ಯೆ ಇದಾವ ಅಂತ ಹೇಳಿದ್ರೆ ಮೇಕೆಗಳು, ಈ ಒಂದ್ ವರ್ಷದಲ್ಲಿ ಎಷ್ಟು ಮರಿಗಳನ್ನಾಗ್ತಾವ? ಈಗ 80 ದೊಡ್ಡವೆ ಇದ್ರಂದ್ರೆ ಅದ್ರಾಗ ಚಿಕ್ಕವು ಇರ್ತವೆ ದೊಡ್ಡವು ಇರ್ತವೆ. ಅದ್ರಾಗೆ ದೊಡ್ಡವ ಮರಿ ಆಗ್ತವೆ, ಚಿಕ್ಕವು ಲೇಟ್ ಆಗ್ತವೆ, ವರ್ಷಕ್ಕೆ ಬರಲ್ಲ ಅವು. ಅದ್ರಾಗ ಅರ್ಧ ದೊಡ್ಡವು ಇದ್ರೆ ಅರ್ಧ ಮರಿಗಳು ಇರ್ತವೆ. ಅದ್ರ ಮೇಲೆ ಇದು ಮಾಡ್ಕೊಬಂದವು ಓಸು 80 ಅಂದ್ರೆ 80 ಮರಿ ಹಾಕಲ್ಲ, 80 ಮೇಕೆ ದೊಡ್ಡವೇ ಇದ್ರು ಪೂರ್ತಿ ಹಾಕ್ತಾವ ಮರಿ. ಮರಿಗಳು ಬಿಟ್ಟು ತಾಯಿ ಮೇಕೆಗಳೇ ಲೆಕ್ಕ ನಮ್ಗೆ. ಈಗ ಸದ್ಯ ನಿಮ್ಗೆ ಎಷ್ಟು ಮರಿಗಳು ಸಿಗ್ತಾವ ಒಂದ್ ವರ್ಷದಲ್ಲಿ? ಈಗ ಮೊದ್ಲು ಎಲ್ಲ 50-60 ತಕ ತಗದ್ವಿ ಒಂದ್ ಬೀಡಿಗೆ. ಈ ವರ್ಷದಾಗ ಸ್ವಲ್ಪ ಕಡಿಮೆ ಆದವು, 25-30 ಒಂದ್ ಬೀಡಿಗೆ. ಅಲ್ಲಿಗೆ ವರ್ಷಕ್ಕೆ 60-70 ಮರಿ ತೆಗಿತೀವಿ ಒಂದ್ ವರ್ಷದಾಗ. ತಾಯಿ ಮೇಕೆ ಕಡಿಮೆ ಇದ್ವು, ಎಲ್ಲ ಕೊಟ್ಟು ಬೀಡರ್ ಬಂದ್ರು ಹಂಗ್ ಕೊಟ್ಟಾಗ ಸ್ವಲ್ಪ ಕಡಿಮೆ ಆಗ್ತವೆ. 100 ಮೇಕೆ ತಕ ಇದ್ವು ಅವಾಗ 200 ತಕ ಮರಿಗಳು ಆದವು. ಆ ಮರಿ ಆದಂಗು ನಾವು ಒಟ್ಟಿಗೆ ಹೆಚ್ಚಿಗೆ ಆದವಟ್ಟಿಗೆ ಕೆಮ್ಮಲ್ಲ, ಬೀಡರಿಗೆ ಕೊಡ್ತಾ ಇರ್ತೀವಿ. ಓದ್ಗಳು ಅಂತ ಇಂಥ ಬುಡ್ಡ ಇರ್ತಾವಲ್ಲ ತುಂಡ ಇರೋವಂಥವು, ಅವನ್ನ ಸ್ಫೂರ್ತಿ ಸೇಂತಿ ಕೊಡಿತೀವಿ. ಕೊಡ್ತಿರಲ್ಲ ಬ್ರೀಡರ್ ಕೊಡಬೇಕಾದ್ರೆ ಎಷ್ಟು ವಯಸ್ಸಿನ ಮರಿಗಳನ್ನು ಕೊಡ್ತೀರಿ? 8-9 ತಿಂಗಳು ಮರಿ ಮೇಲ್ಪಟ್ಟವೆ, ಆ ತರದವೇ ಕೊಡೋದು. 15 ಕೆಜಿ ಲೆಕ್ಕಾಚಾರ ಬರಬೇಕು, ಹಂಗ್ ಬಂದಾಗ್ಲೇ ನಾವು ಕೊಡೋದು. ಹಂಗೂ ನಾವು ಚಿಕ್ಕವೇ ಬೇಕು ಅಂತಂದ್ರೆ ಪೀಸ್ ಲೆಕ್ಕನೆ ಫಿಕ್ಸೆಡ್ ರೇಟು 10,000 ಒಂದು. ನಾವು ಚಿಕ್ಕವೇ ತಗೊಂಡು ಹೋಗ್ತೀವಿ ಅಂದ್ರೆ ಇಲ್ಲ, ನಾವು ತೂಕದ ಮೇಲೆ ಅಂದ್ರೆ 15 ಕೆಜಿ ಮೇಲ್ಪಟ್ಟು ಬರೋವರೆಗೂ ಕೊಡಲ್ಲ. ಒಂದು 15 ಕೆಜಿ ಆದ್ರೆ ನಿಮಗೆ 500 ರೂಪಾಯಿ ಆದ್ರೂ 15 ಇಲ್ಲ 75 ಏಳುವರೆ ಸಾವಿರ ಮೇಲೆ ಬೀಳುತ್ತೆ. ಅಲ್ಲಿಗೆ ಆ ಲೆಕ್ಕ ಸರ್ಕ ಬರುತ್ತೆ. ಅದಕ್ಕೂ ನಮ್ಗೆ ಚಿಕ್ಕವೇ ಬೇಕಂದ್ರೆ ಫಿಕ್ಸೆಡ್ ಅದು ಒಂದ್ ರೇಟ್ ಮಾಡಿ ಕೊಡ್ತೀವಿ ಅವನು. ನಿಮಗೆ ಈ ಒಂದು ಮೇಕೆ ಸಾಕ್ಲಿಕ್ಕೆ ಎಷ್ಟು ಖರ್ಚು ಬರುತ್ತೆ? ಅದು ಮ್ಯಾಕೆ ಇದ್ದಂಗೆ ಬರುತ್ತೆ ಸರ್. ಅದು ಈಗ ಶಾರೆ ಮೇಕೆ ಇದ್ರೆ ಈಗ ಒಂದ್ 100 ಮೇಕೆ ಅಂತೂ ಇದ್ರೆ ವರ್ಷಕ್ಕೆ ಒಂದ್ 3 ಲೋಡು ಕಡಲೆ ಬೆಳೆ ಬೇಕು, ಒಂದ್ ಲೋಡ್ ರಾಯ್ ಕಡ್ಡಿ ಬೇಕು, ಆಮೇಲೆ ಹಸೆ ಮೇವು ಬೇಕು. ವರ್ಷಕ್ಕೆ ಇಷ್ಟು ಮೇವು ಬೇಕಾಗುತ್ತೆ. ಅದ್ರಮೇಲೆ ಹಸೆ ಮೇವು ಜಾಸ್ತಿ ಹಾಕೊಂಡು ಒಣಮೇವು ಎರಡೆರಡು ಮೇವು ಬಿದ್ರೆ ಚೆನ್ನಾಗಿರೋದು. ಮೇಕೆ ಒಂದ್ 5 ಲೋಡು 6 ಲೋಡು ಹುಲ್ ಬೇಕು 100 ಮೇಕೆ ಇದ್ರೆ. ಅದೆಲ್ಲ ನಿಮ್ಗೆ ವ್ಯವಸ್ಥೆ ಮಾಡ್ಕೊಂಡಿರ್ತೀರಿ? ಮಾಡ್ಕೊಂತೀವಿ ನಾವು. ಸುಗ್ಗಿಯಾಗಿ ತಗೊಂತೀವಿ, ಹಸಿಯದು ಬೆಳ್ಕೊಂತೀವಿ. ಹಂಗು ಮಿಕ್ಕಿ ನಮ್ತಾಗ ಯಾವ್ದು ಬೇರೆದು ಇಲ್ಲದ ಕಡಲೆ ಬಳ್ಳಿ ಅದನ್ನ ಸುಗ್ಗಿಯಾಗೆಲ್ಲ ತಗೊಂಬತ್ತೀವಿ ಲೋಡ್ ಲೆಕ್ಕನ. ಈಗ ಮೇಕೆ ಎಲ್ಲ ಗೊಬ್ಬರ ಹಾಕಿರ್ತಾವಲ್ಲ, ಆ ಗೊಬ್ಬರ ನೀವು ಎದಕ್ಕೆ ಬಳಕೆ ಮಾಡ್ತೀರಾ? ನಾವು ಒಂದ್ 2 ಟ್ರಿಪ್ ಹೊಲಕ್ ಹಾಕಿದ್ವಿ, ಅದನ್ನು ತಿರುವೊಂದ್ ವರ್ಷದ್ದು ಕೊಟ್ಟಿವಿ. ಈ ಒಂದು ಸುಮಾರು 70-80 ಮೇಕೆಗಳನ್ನ ಸಾಕ್ತೀರಿ, ಬಹಳಷ್ಟು ಕೆಲಸ ಇರುತ್ತೆ. ನಿಮಗೆ ಸಹಾಯಕ್ಕಾಗಿ ಯಾರ್ಯಾರು ಇರ್ತಾರೆ ಇಲ್ಲಿ? ಯಾವ ರೀತಿ ನಿಮಗೆ ನಿಮ್ ಮನೆಯಲ್ಲಿ ಒಂದು ಸಹಾಯ ದೊರೆಯುತ್ತೆ? ನಾವು ಮೇವು ಹಾಕದೇ ಆದ್ರೆ ನಾವೇ ಇಬ್ಬರು ಮೇಂಟೈನ್ ಮಾಡ್ಕೊಂತೀವಿ. ಏನಾನ ಆತನ ಕೆಲಸ ಪಲಸ ಏನಾನ ಇಲ್ಲಿ ಆತನ ಶೆಡ್ಡಿನ ತಗ ಏನಾನ ಇದ್ರೆ ಯಾರ ಒಂದೊಂದ್ ದಿನ ಗಂಡಳ ಕರ್ಕೊಂತೀವಿ. ಇನ್ ಮಿಕ್ಕನಾದ ಹುಲ್ಲು ಮೇವು ಪಾವ ಹಾಕದೇ ಆದ್ರೆ ನಾವೇ ಇಬ್ಬರು ಮೇಂಟೈನ್ ಮಾಡ್ಕೊಂತೀವಿ. ಇಬ್ಬರು ಇದ್ರೆ ಮೇಂಟೈನ್ ಮಾಡ್ತೀವಿ 100 ಮೇಕೆ ಇದ್ರೆ. ಇನ್ನ ಅಂತದ್ ಏನಾದ್ರೆ ಹೊಲದ ಕೆಲಸ ಏನಾನ ಆತನ ಗೊಬ್ಬರ ಎಳಿಯೋದು ಅಂತದ್ ಏನಾನ ಇದ್ರ ಪೂರ್ತಿ ಗಂಡಳ ಕರ್ಕೊಂತೀವಿ. ಈಗ ನಿಮಗೆ ಈ ಒಂದು ಮೇಕೆ ಸಾಕಾಣಿಕೆ ಮಾಡ್ಬೇಕು ಅಂತ ಯಾಕೆ ಮನಸ್ಸಿನಲ್ಲಿ ಬಂತ? ನಾವು ಯಾವ್ಯಾವ ಸೀಮೆ ಸಾಧವನ್ನು ಮಾಡೋಣ ಅಂತ ಹೋದ್ವಿ, ಎಲ್ಲದಕ್ಕಿನ್ನ ಇದೇ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತು ನಮ್ಗೆ. ಇದ್ರಾಗ ಲಾಭನು ವರ್ಷಕ್ಕೆ 2 ಸೋಲು ಮೇಕೆ ಹಾಕ್ತೇವೆ. ಒಂದ್ ಟ್ರಿಪ್ ಇಂದು ಖರ್ಚಿಗೆ ಹೋದ್ರೆ ಒಂದೊಂದ್ ಟ್ರಿಪ್ ಇಂದು ದುಡ್ಡು ಉಳಿತೈತೆ ವರ್ಷಕ್ಕೆ. ಇದೇ ವಾಸಿ ಅದು ಖರ್ಚುನು ಕಡಿಮೆ, ಅಂತ ರಿಸ್ಕ್ ಇರಲ್ಲ. ಮೇವ್ ಒಂದ್ ಇದ್ ಬಿಟ್ಟು ಇಬ್ಬರು ಮೇಂಟೈನ್ ಮಾಡ್ಕೋಬಹುದು. ಅದೇ ಸೀಮೆ ಸಾವು ಹೋದ್ಬಿಟ್ರೆ ಖರ್ಚು ಜಾಸ್ತಿ ಬರ್ತವೆ, ಅಲ್ಲಿ ಅದಕ್ಕೆ ಸರಿಯಾಗುತ್ತೆ, ಅದ್ರಾಗೇನು ಇನ್ಕಮ್ ಕಾಮಲ್ಲ ಅಂತಂದು ಈ ತರ ಮ್ಯಾಕೆ ಅದಕ್ಕೆ ಇಷ್ಟಪಟ್ಟಿವಿ ನಾವು. ಈಗ ನೀವು ಮಾಡಿದ ರೀತಿಯಲ್ಲಿ ಸಾಕಷ್ಟು ಜನರು ನಾನು ಮೇಕೆ ಸಾಕಣೆ ಮಾಡ್ಬೇಕು, ಕುರಿ ಸಾಕಣೆ ಮಾಡ್ಬೇಕು, ಇಲ್ಲ ಹೈನುಗಾರಿಕೆ ಮಾಡ್ಬೇಕು ಅಂತ ಕೆಲವರೆಲ್ಲ ಯೋಚನೆ ಮಾಡ್ತಿರ್ತಾರ. ಈ ಮೇಕೆ ಸಾಕಾಣಿಕೆ ಮಾಡೋದು ಲಾಭದಾಯಕ ಅಂತ ಹೇಳ್ತೀರಾ? ಇದ್ರಾಗ ಐತಿ ಲಾಭ ಐತಿ, ಮಾಡ್ದಂಗೆಲ್ಲ ಐತಿ ಸರ್. ಇದ್ರಾಗ ಏನ್ ಲಾಸ್ ಅಂತೂ ಆಗಲ್ಲ. ಸೀಮೆ ಚಿನ್ನಾಗ ಅದಾಗಿನ ಸರಿ ಮೇಂಟೈನ್ ಮಾಡದಿದ್ರೆ ಹಾಲು ಕರಿಯಲ್ಲ. ಇದೇನಿಲ್ಲ, ತೀರಾ ಒಂದ್ ದಿವಸ ಮೇವು ಕಮ್ಮಿ ಆದ್ರೆ ತಿರುಗ್ ದಿವಸ ಸರಿ ಮೇಂಟೈನ್ ಮಾಡಿದ್ರೆ ಸಾಕು, ಅಡ್ಜಸ್ಟ್ ಮಾಡ್ಕೋಬಹುದು. ಏನು ಏನಾನ ಅಕಸ್ಮಾತ್ ಬೆಳಿಗ್ಗೆ ಸಾಯಂಕಾಲ ಹಾಕಿ ಒಂದ್ ಟ್ರಿಪ್ ಒಂದ್ ಮೇವು ಕಮ್ಮಿ ಆದ್ರೂ ತಿರುಗ್ ದಿವಸ ಆದ್ರೆ ನೈಟ್ ಆದ್ರೂ ಹಾಕೊಂಡ್ರೆ ಮೇಯ್ದು ಬಿಡ್ತವೆ. ಒಟ್ಟಿಗೆ ಅವು ಮೇದಾವೆಂಬದ್ ನೋಡಿ ಮೇಸಿರ್ ಸಾಕು. ಅವಕ್ಕೆ ಹಂಗಲ್ಲ, ಯಾವಾಗ್ಲೂ ಸಗಣಿ ತಬ್ಬಬೇಕು, ಚೇಂಜ್ ಮಾಡ್ಬೇಕು ಜಾಗನ, ಹಾಲು ಕರಿಬೇಕು, ತಗೊಂಡ್ ಹೋಗ್ಬೇಕು. ಅದ್ ಓಡ್ ರಿಸ್ಕ್ ಜಾಸ್ತಿ ಅಂತಂದು ಈ ತರ ನಮಗೆ ಇದೇ ಓಡ ತಲೆ ಓಡುತ್ತ ಚೆನ್ನಾಗೈತೆ ಅಂತಂದು ಇದನ್ನೇ ಮಾಡಿದ್ವಿ. ಈಗ ಕುರಿಗಳಿಗೆ ಆಗ್ಲಿ ಮೇಕೆಗಳಿಗಾಗ್ಲಿ ಹಸುಗಳಿಗಾಗ್ಲಿ ಪ್ರತಿ ವರ್ಷ ಅಂದ್ರೆ ಕೆಲವು ರೋಗಗಳು ಬರಲಾರ್ದಂಗೆ ಇಲಾಖೆಯಿಂದ ಒಂದು ಈ ವ್ಯಾಕ್ಸಿನ್ ಕೊಡ್ತಿರ್ತಾರ, ನೀವು ಈ ಮೇಕೆಗಳಿಗೆ ಆ ತರ ಮಾಡಿಸಿದ್ರ? ಇಲ್ಲ, ನಾವು ಅದೇ ಇಲಾಖೆ ಇದ್ದಲ್ಲೇನೆ ಡಾಕ್ಟರ್ ಹತ್ರ ಇಸ್ಕೊಂಬಂದು ಯಾವ ಯಾವ ಟೈಮ್ಗೆ ಏನೇನು ಬೇಕೋ ಅವ್ ಮಾಡ್ಕೊಂತೀವಿ. ತಿಂಗಳಿಗೂ 2 ತಿಂಗಳಿಗೂ ಇಂತಿಂತದ್ ಹಾಕ್ಯಬೇಕು ಅಂತಂದು ಹಾಕ್ಯಂತಿರ್ತೀವಿ. ಮೇವು ತಿನ್ಬೋದು, ಜ್ವರ ಆದ್ರೆ ಇಂಜೆಕ್ಷನ್ ಮಾಡ್ಕೊಂಬೋದು. ಒಂದ್ ವರ್ಷ ಹಂಗೆ ತೋರಿಸ್ಕೊಂಡ್ವಿ, ಈಗಾಗಲೇನೆ ಅದು ಇದಾದಂಗೆ ನಾವೇ ಮಾಡ್ಕೊಂತಾ ಇದ್ವಿ. ಅಂತ ಅದೇನಾನ ನಮಗೂ ಇದಾಗ್ಲಿಲ್ಲ ಅಂದ್ರೆ ಡಾಕ್ಟರ್ಗೆ ಫೋನ್ ಮಾಡಿದ್ರೆ ಬಂದು ನೋಡ್ಕೊಂಡು ಹೋಗ್ತಾರೆ, ಆ ತರ ನೋಡ್ಕೊಂತ ಇದ್ವಿ. ಈಗ ಯಾರೋ ಒಬ್ಬ ರೈತರಾಗ್ಲಿ ಅಥವಾ ನನ್ನಂತವ್ರು ಯಾರಾದ್ರೂ ನಾನು ಒಂದು ಮೇಕೆ ಸಾಕಾಣಿಕೆ ಮಾಡ್ಬೇಕು ಅಂದ್ರೆ ನನಗೆ ಮೂಲಭೂತವಾಗಿ ಏನೇನು ಇರಬೇಕು? ಅದೇ ಶೆಡ್ ಇರ್ಬೇಕು ಫಸ್ಟ್, ಆಮೇಲೆ ಮೇವು ಬೆಳ್ಕೋಬೇಕು, ನೀರಿರ್ಬೇಕು, ಇವೆಲ್ಲ ಸಂಜೋಡ್ ಇದ್ದು ಮಾಡೋದು ಸ್ವಲ್ಪ ಮೇನ್ ಇರೋದು ಫಸ್ಟ್ ಇವು. ಅದಕ್ಕಿಂತ ಮುಖ್ಯವಾಗಿ ಆಸಕ್ತಿ ಇರ್ಬೇಕು ಮಾಡೋದು, ಅದು ಇರ್ಬೇಕು ತಲೆಯಾಗಿ. ಅದು ಇದ್ದು ಎಷ್ಟೇ ಆದ್ರೆ ಮಾಡ್ತೀನಿ ಹಂಗಿದ್ರೆ ಮಾಡುವ, ಇದು ಕಡಿಮೆ ಇದ್ರಾಗ ಮಾಡಿದ್ರೆ ಆಗಲ್ಲ. ಇದು ಇದು ಲಕ್ಷ ಗಟ್ಟಲೆ ಬಂಡವಾಳ ಬೀಳುತ್ತೆ, ಲಕ್ಷ ಗಟ್ಟಲೆ ಹಾಕಿರ ಪೂರ್ತಿ ಇದ್ರಾಗ ಲಕ್ಷ ಗಟ್ಟಲೆ ಎಣಿಸ್ಕೋಬಹುದು. ನಾ ಸುಮಾರಾಗಿ ಮಾಡ್ತೀನಿ, 5-10 20-20 ಅಂದ್ರೂ ನಡೆಯಲ್ಲ. ಇದು 25 ಮೇಕೆ 30-40 ಇದ್ದು ಪೂರ್ತಿ ಇದ್ ಮೇಂಟೈನ್ ಮಾಡ್ಕೋಬಹುದು. ನಿನ್ ಒಟ್ಟಿಗೆ ಬಂಡವಾಳ ನಿನ್ ಹೆಂಗಿರುತ್ತ ಆ ತರ ಇದು ಮೇಂಟೈನ್ ಮುಂದಕ್ಕೆ ಹೋಗುತ್ತೆ. ದಪ್ಪನಾಗ ಹಾಕಿಯ ಬಂಡವಾಳನ ವರ್ಸ್ದಾಗ ದುಡ್ಡು ನೋಡ್ತೀಯ, ಆ ತರ ಹೋಗುತ್ತೆ. ಇದು ನಿನ್ ಬಂಡವಾಳ ನಿನ್ ಹೆಂಗ ಇರುತ್ತ ಹಂಗೆ ದಪ್ಪನಾಗ 50 ಮೇಕೆ ಒಂದೇ ಪಟ್ಟು ನೀನ್ ತಂದು ಹಾಕ್ಬಿಟ್ರೆ ನೀನ್ ವರ್ಷ ಅಂಬತ್ತಿಗೆ ಈದ್ ಬಿಡ್ತವೆ. ತಿರ್ಗ ವರ್ಸ್ದಾಗ ನೀನ್ ಹಾಕಿರೋ ಬಂಡವಾಳ ಇಟ್ಟು ಎದ್ಕೊಂಡ್ಬಿಡ್ಬಹುದು. ಇದು ಅದೇ 25-30 ಮೇಕೆ ತಗೊಂಡೋದ್ರೆ ಒಂದ್ ಟ್ರಿಪ್ ಈತವೆ ವರ್ಷಕ್ಕೆ. ಆ ತಿರ್ಗ ಮಾರಿದ್ರೆ ರವಸ್ ಆಗ್ತಾವಂತೆ, ತಿರ್ಗ ಅವು ದೊಡ್ಡ ಬರ್ಬೇಕಂದ್ರೆ 2 ವರ್ಷಕ್ಕೆ ಮುಟ್ಟುತ್ತೆ. ಅದ್ರಿದ್ದನ ದಪ್ಪನಾಗ ಬಂಡವಾಳ ಬೀಳುತ್ತೆ. ಇದು ಹಂಗ್ ಮಾಡಿರ ಪೂರ್ತಿ ಇದಾಗುತ್ತೆ. ಇದು 10-15-20 ತಗೊಂಡೋದ್ರೆ ನೀನ್ 2 ವರ್ಷ 3 ವರ್ಷ ಕಾಯ್ಬೇಕು ದುಡ್ಡು. ಇದ್ರಾಗ ಯಾತು ಬರ್ಲಿಲ್ಲ, ಮನಸ್ಸಿಗೆ ಬೇಜಾರಾಗುತ್ತೆ. ದುಡ್ಡು ಬಂಡವಾಳ ಇದ್ದು ಮಾಡಿರೋ ಪೂರ್ತಿ ಇದ್ರ ಮೇಂಟೈನ್ ಮಾಡಬಹುದು, ಚೆನ್ನಾಗೈತೆ ಇನ್ಕಮ್ ಇದ್ರಾಗ. ಒಳ್ಳೇದು ಸಿದ್ದಲಿಂಗಪ್ಪರೇ, ನಿಮ್ಮ ಒಂದು ಅನುಭವಗಳನ್ನ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ನಮ್ಮ ರೈತರಿಗೆ. ಯಾರಾದ್ರೂ ಆಸಕ್ತಿ ಇರೋಂಥವ್ರು ಮಾಡಿದ್ರೆ ಒಳ್ಳೆಯ ಮಾಹಿತಿ ನಿಮ್ಮಿಂದ ಸಿಕ್ತು ಅಂತ ಹೇಳ್ಬೋದು. ಯಾರಾದ್ರೂ ಮೇಕೆ ಸಾಕಾಣಿಕೆ ಮಾಡಬೇಕು ಅಂದ್ರೆ ತಮ್ಮನ್ನ ಬಂದು ಭೇಟಿ ಆದ್ರೆ ಅವರಿಗೆ ಮಾಹಿತಿ ಕೊಡ್ತಿರಲ್ಲ? ಮಸ್ತ್ ಜನ ಕೊಟ್ಟಿದ್ವಿ ನಾವು, ಸೆಟ್ ಮಾಡೋರ್ಗು ಕೊಟ್ಟಿದ್ವಿ, ಕಟ್ಗೆದಾಗ ಮಾಡ್ರಿ, ಏನ್ ಅದೇನು ಒತ್ಕೊಂಡಿರೋದಂತದಲ್ಲ. ಅದಕ್ಕಿನ್ನ ಮ್ಯಾಕಿಗೆ ಬಂಡವಾಳ ಹಾಕ್ರಿ, 10 ಮ್ಯಾಕಿ ಹೆಚ್ಚಾಗಿದ್ರೆ 20 ಮರಿ ಬಿಡ್ತಾವೆ. ಅವ್ನ್ ತಂದು ನಮ್ಮ ತಿಳಿದಿದ್ದ ಅನುಭವ ನಾವು ಕೆಲವ್ರಿಗೆ ಹೇಳಿದ್ವಿ, ಕೆಲವ್ರು ಹಂಗೂ ಮಾಡ್ಯಾವ್ರಿ, ಕೆಲವ್ರು ಮಾಡಿ 8 ಲಕ್ಷ, 5 ಲಕ್ಷ, 6 ಲಕ್ಷ ಆತು, 30, 40 50, 60, 70, 8 ಲಕ್ಷ ಆತು ಅಂತ ಬಂದು ಹೇಳ್ತಾರೆ. ಈಗ 3 ವರ್ಷ ಆಗೈತೆ ನಾವು ಮಾಡಿಸಿ, ಈಗ ಇನ್ನ 4-5 ವರ್ಷ ತಕ ಏನು ಇದ್ರಲ್ಲ, ಹೋದ್ರೆ ದೆಬ್ಬೆ ಹೋಗ್ತವೆ, ಬೇರೆ ವಾಯ್ಕೊಂಡ್ರು ನಡೀತೈತಿ. ನಿಮ್ ಮ್ಯಾಗ ಸ್ಟಾಪ್ ಹೆಂಗ್ ಕೇಳಂಗಿಲ್ಲ ಸೀಟಿಂದು, ಸುಮ್ನೆ ಅದಕ್ಕೆಲ್ಲ ಯಾಕೆ ಫೈಬರ್ ಹಾಕ್ತಾರೆ 4 ಅಡಿ 3 ಅಡಿಗೂ ತಂದು, ಅವೆಲ್ಲ ದುಡ್ಡು ಜಾಸ್ತಿ. ನಾವು ಅವಕ್ಕೆ ಯಾಕೆ ಇಷ್ಟಪಡ್ದಂಗೆ ಮ್ಯಾಕಿಗೆ ಹಾಕೊಂಡ್ರೆ ಅಲ್ಲಿ ಮ್ಯಾಕೆ ಈದಂಗೆಲ್ಲ ನಮಗೆ ದುಡ್ಡಾಗುತ್ತೆ ಅಂತ ನಾವು ಕಟ್ಗೆದ್ರಾಗ ಮಾಡಿದ್ವಿ ಎಲ್ಲ. ಬಹಳ ಚೆನ್ನಾಗಿ ಮಾಡಿದಿರಿ, ಒಳ್ಳೆಯ ಅನುಭವವನ್ನ ಪಡೆದಿದ್ದೀರಿ, ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ರೆ, ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ವೈಜ್ಞಾನಿಕ ವಿಧಾನದಲ್ಲಿ ಮೇಕೆ ಸಾಕಾಣಿಕೆ ಈ ಕುರಿತು ಹಿರಿಯೂರು ತಾಲೂಕು ಬೆಟ್ಟಗೊಂಡನಹಳ್ಳಿಯ ಕೃಷಿಕ ಸಿದ್ದಲಿಂಗಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದ ಸಂದರ್ಶಕರು ಬಿಸಿದ್ದಣ್ಣ. ಇದೀಗ ಕೇಳಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು. ಈ ಕುರಿತು ಹಿರಿಯೂರು ತಾಲೂಕು ಗೌಡನಹಳ್ಳಿಯ ರೈತ ಮಹಿಳೆ ಬಿಎಂ ಶೈಲಜಾ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕಿನ ಗೌಡನಹಳ್ಳಿಯ ರೈತ ಮಹಿಳೆ ಬಿಎಂ ಶೈಲಜಾ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಒಂದು ಧರ್ಮಸ್ಥಳದ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಇವತ್ತು ತಿಳಿಸಿಕೊಳ್ಳಿದ್ದಾರೆ, ಅವರನ್ನ ಕೇಳೋಣ. ನಮಸ್ಕಾರ ಶೈಲಜಾ ಅವರೇ. ನಮಸ್ಕಾರ ಸರ್. ಶೈಲಜಾ ಅವರೇ, ನಿಮ್ಮ ಬಾಲ್ಯದಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ಲಿಲ್ವಾ? ನಿಮ್ಮ ಒಂದು ತವರು ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು, PUC ಆಗಿದೆ, ಮತ್ತೆ ಮುಂದೆ ಹೋಗ್ಲಿಲ್ಲ, ಮದ್ವೆ ಮಾಡ್ಕೊಟ್ರು, ಬಂದ್ವಿ ಈ ಕಡೆ ಗೌಡನಹಳ್ಳಿ. ಈಗ ನಿಮಗೆ ಮುಂದೆ ಓದ್ಬೇಕಂತ ಅನ್ನಿಸ್ಲಿಲ್ವಾ? ಅನ್ನಿಸ್ಲಿಲ್ಲ, ನಾವು KSRTC ಬಸ್ ಕಂಡಕ್ಟರ್ ಹಾಕಿದ್ವಿ, ಅದು ಲೈಸೆನ್ಸ್ ಎಲ್ಲ ಮಾಡಿಸಿದ್ವಿ, ಆಯ್ತು ಹೋಗೋಣ ಅಂತ. ಮತ್ತೆ ಇವರು ಜಮೀನ್ದಾರು ಸಿಕ್ಕರು ಒಳ್ಳೆಯವರು, ಮದ್ವೆ ಮಾಡ್ಕೊಟ್ರು. ಅಂದ್ರೆ ಕೆಲಸಕ್ಕೆ ಪ್ರಯತ್ನ ಮಾಡಿದ್ರೆ? ನೀವು ಮಾಡಿದೀವಿ ಅಂದ್ರು ಅದು ಇಷ್ಟ ಆಗ್ಲಿಲ್ಲ, ಬೇಡ ಅಂದ್ರು ಸುಮ್ಮನೆ ಆದ್ವಿ. ಅಂದ್ರೆ ಜಮೀನ್ದಾರಿ ಕೊಟ್ಟಿದ್ರಲ್ಲ, ದೊಡ್ಡ ರೈತರು, ಹೊರಗಡೆ ಕಳ್ಸಲ್ಲ, ಮನೆಯಲ್ಲೇ ಎಲ್ಲ ಕೂಲರ್ಗೆ ಅಡಿಗೆ ಪಡಿಗೆ ಮಾಡ್ಕೊಂಡು ಮನೆಯಲ್ಲೇ ಇರ್ಬೇಕು ಅಂತ ಕೊಟ್ರು. ಈಗ ನಾವೇ ಹೋಗ್ತೀವಿ, ಅವ್ರೇನ್ ಕರೆಯೋದಿಲ್ಲ, ನಾವೇ ಹೋಗಿ ಮನೆ ತೋಟ ಎಲ್ಲ ನೋಡ್ಕೊಂಡು ಬರ್ತೀವಿ. ಈಗ ನಿಮ್ಮ ತವರು ಮನೆಯಲ್ಲಿ ಈ ಒಂದು ಕೃಷಿ ಬದುಕು ನಿಮಗೆ ಗೊತ್ತಿತ್ತ? ಇಲ್ಲ, ಗೊತ್ತಿರ್ಲಿಲ್ಲ ಸರ್. ಗಂಡನ ಮನೆಗೆ ಬಂದೆ ನಮಗೆ ಕೃಷಿ ಗೊತ್ತಾಗಿರೋದು. ಅಲ್ಲಿಲ್ಲ, ಅಪ್ಪಾಜಿ ಟೀಚರ್ ಅಲ್ಲ, ಅಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ವಿ, ಇಲ್ಲಿಗೆ ಬಂದು ಕೃಷಿ ಬಗ್ಗೆ ತಿಳ್ಕೊಂಡಿದ್ರು. ಈಗ ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಕೃಷಿ ಬದುಕು ಗೊತ್ತಿರಲಿಲ್ಲ, ಓದ್ಕೊಂಡಿದ್ದಂತವ್ರು ಈಗ ಗಂಡನ ಮನೆಗೆ ಬಂದ್ಮೇಲೆ ಈ ಕೃಷಿ ಬದುಕು ಯಾವ ರೀತಿ ಕಲ್ತ್ಕೊಂಡ್ರೆ? ಕಲಿಬೇಕು ಸರ್, ಇನ್ನು ಕಲ್ತಿಲ್ಲ, ಈಗ ಕಲಿತಾ ಇದ್ವಿ, ಅವ್ರು ನೋಡಿ ನೋಡಿ ಕಲಿತಾ ಇದ್ವಿ ನಾವು. ಈಗ ಹೊಲಕ್ಕೆಲ್ಲ ಹೋಗ್ತಿವಲ್ಲ, ತೋಟಕ್ಕೆ ಹೋಗ್ತಿವಿ, ಅಡಿಕೆ ಕೀಳ್ತಾರೆ, ಅದ್ರ ಜೊತೆ ಕೂಲರ್ ಜೊತೆಗೆ ಹೋಗ್ತಾ ಇರ್ತೀವಿ. ಈಗ ಸ್ವಲ್ಪ ರೂಢಿ ಆಗಿದೆ. ಶೈಲಜ ಅವರು, ಒಟ್ಟಾರೆ ನಿಮ್ಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ? ಟೋಟಲ್ 12 ಎಕರೆ ಇದೆ. ಈಗ 12 ಎಕರೆಯಲ್ಲಿ ಏನೇನ್ ಬೆಳೀತಾ ಇದ್ದೀರಾ? ಬಾಳೆ ಇಟ್ಟಿದ್ವಿ 2 ಎಕರೆ, ಇನ್ನ 2 ಎಕರೆ ಅಡಿಕೆ ಇಟ್ಟಿದ್ವಿ, ಮತ್ತೆ ಎಲ್ಲ ಎರೆಹೊಲ ಅಂತಾರಲ್ಲ ಆತರ. ಈಗ ನೀವು ಏನಾದ್ರೂ ಕೃಷಿಯಲ್ಲಿ ಸಾಧನೆ ಮಾಡಬಹುದಲ್ಲ ನಿಮ್ಮ ಮನೆಯವ್ರ ಜೊತೆಗೆ? ಮಾಡಿದಾರೆ ಅವ್ರು ಸಾಧನೆ, ನಾವು ಕೈ ಜೋಡಿಸ್ತೀವಿ ಅಷ್ಟೇ, ಅಲ್ಪ ಸ್ವಲ್ಪ. ನಮಗೆ ಕೃಷಿ ಬಗ್ಗೆ ಗೊತ್ತಿಲ್ಲಲ್ಲ, ಹೋಗೋದು ನೋಡೋದು ಅಷ್ಟೇ. ಕೈ ಜೋಡಿಸ್ತೀವಿ ಅಂತ ಹೇಳಿದ್ರಲ್ಲ, ಯಾವ ಯಾವ ಒಂದು ಕೃಷಿ ಕಾರ್ಯ ಚಟುವಟಿಕೆಗಳಲ್ಲಿ ಕೈ ಜೋಡಿಸ್ತಾ ಇದ್ರೆ? ಹತ್ತಿ ಬಿಡಿಸ್ತಾರ ಅಲ್ಲಿ ಕೂಲರ್, ಅದ್ರ ಜೊತೆಗೆ ನಾವು ಹೋಗಿ ಬಿಡಿಸ್ತೀವಿ ಒಂದೊಂದು ಟೈಮ್. ಕಳೆ ತೆಗೆಯೋದು? ಇನ್ನು ಕಳೆ ತೆಗೆಯೋದು ಕಲ್ತಿಲ್ಲ, ಕಲಿತಾ ಇದ್ವಿ. ಹಸ್ ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ ಇಂಥವನ್ನೇನಾದ್ರು ಮಾಡಿದ್ರೆ? ಮಾಡಿದ್ವಿ, ಈಗಿಲ್ಲ. ಈ ಕೃಷಿ ಬದುಕು ಮಾಡ್ಕೊಂತಲೇ ನಿಮ್ ಗ್ರಾಮದಲ್ಲಿ ಈಗ ನೀವೆಲ್ಲ ಹೆಣ್ಮಕ್ಳು ಸೇರ್ಕೊಂಡು ಈ ಒಂದು ಧರ್ಮಸ್ಥಳದ ವತಿಯಿಂದ ಈ ಒಂದು ಸಾಕಷ್ಟು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು ಅಂತ ಹೇಳಿ ಮಾಡ್ಕೊಂಡಾರೆ. ನಿಮಗೆ ಆ ರೀತಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಕಟ್ಟಬೇಕಂತ ಯಾಕೆ ಅನಿಸ್ತು? ನಮ್ಮೂರಲ್ಲಿ ಅಲ್ಲೇ ಗೌಡನಹಳ್ಳಿಯಲ್ಲಿ ಕಟ್ಟಿದ್ರು ಸರ್ ಎಲ್ಲ, ನಾವು ಹೊಸದಾಗ ಹೋಗಿ ಒಂದು 11 ಜನ ಇದ್ವಿ, ಅವರು ಸೇರ್ಕೊಂಡಿರ್ಲಿಲ್ಲ, ಅವ್ರದ್ದೆಲ್ಲ ನೋಡಿ ನಾವು ಸೇರ್ಬೇಕು ಅಂತ ಅನ್ನಿಸ್ತು. ಅವ್ರದ್ದೆಲ್ಲ ಹೊರಗಡೆ ಹೋಗಿ ಕೃಷಿ ಬಗ್ಗೆ ತಿಳ್ಕೊಂಡು ಎಲ್ಲ ಹೆಚ್ಚಿನದಾಗಿ ತಿಳ್ಕೊಂಡಿದ್ರಲ್ಲ, ಅದೇ ತೀರ ನಾವು ಮಾಡ್ಬೇಕು ಅಂತ ನಾವು 11 ಜನ ಎಲ್ಲ ಜೋಡಿಸಿ ನಾವೇ ಸರ್ ಮುಂದೆ ನಿಂತು ಎಲ್ಲ ಸಂಘ ಮಾಡಿರೋದು. ಯಾವ ರೀತಿ ಮಾಹಿತಿ ತಗೊಂಡ್ರ ಈ ಸಂಘದ ಬಗ್ಗೆ? ಮಾಹಿತಿ ಅಂದ್ರೆ ತರಬೇತಿ ಸಹಾಯಕರಿದ್ರು, SP ಸರ್ ಇದ್ರು, ಅವರು ಮಾಹಿತಿ ಹೇಳಿದ್ರು. ಅದು ಉಳಿದಂತ ಸಂಘದಲ್ಲೆಲ್ಲ ಹೇಳ್ತಿರ್ತಾರಲ್ಲ, ಈಗ ಸದಸ್ಯರು ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಅಂತ, ಅದನ್ನ ತಿಳ್ಕೊಂಡು ನಾವು ಮತ್ತೆ ಮುಂದುವರ್ಸಿದ್ವಿ. ಅದು ಈಗ ಚೆನ್ನಾಗಿ ನಡೀತಾ ಇದೆ. 11 ಜನ ಇದ್ರ ಸದಸ್ಯರು? 11 ಜನ. 11 ಜನ ಸದಸ್ಯರು ಇದ್ರಿ ಅಂತ ಹೇಳಿರಲ್ಲ, ಅದರಲ್ಲಿ ಪ್ರತಿನಿಧಿ ನೀವಾಗಿದ್ರೆ ಬೇರೆಯವರಾಗಿದ್ದಾರೆ? ಪ್ರತಿನಿಧಿ 3 ಆಗಿದ್ದಾರೆ ಸರ್. ಈಗ ಪ್ರತಿನಿಧಿಯವರ ಕೆಲಸ ಏನಿರುತ್ತೆ, ನಿಮ್ಮ ಸದಸ್ಯರ ಕೆಲಸ ಏನಿರುತ್ತೆ ನಿಮ್ಮ ಸಂಘದಲ್ಲಿ? ಪ್ರತಿನಿಧಿ ಅಂದ್ರೆ ಅಲ್ಲ, ಎಲ್ಲರೂ ಟೋಟಲ್ ಅಂದ್ರೆ ಸಂಘದಲ್ಲಿ ಎಲ್ಲರೂ ಒಂದೇನೆ. ಅವ್ರಿಗಂದ್ರೆ ಹೆಚ್ಚಿನ ಮಾಹಿತಿ ಕೊಟ್ಟಿರ್ತಾರಷ್ಟೇ. ಅವ್ರಿಗೆ ಬುಕ್ಸ್ ಬರದು ತರದು ಫಸ್ಟ್ ಗೆ ಒಟ್ಟು ಅವರು ಜವಾಬ್ದಾರಿ ಇರುತ್ತೆ. ಈಗ ನಿಮ್ಮ ಸಂಘದ ವತಿಯಿಂದ ಎಷ್ಟು ಹಣ ಉಳಿತಾಯ ಆಗುತ್ತೆ, ಈ ಒಂದು ಲೆಕ್ಕಗಳನ್ನೆಲ್ಲ ಏನಾದರೂ ಪ್ರತಿನಿಧಿಗಳು ನೋಡ್ಕೊಂಡು ಹೋಗ್ತಾ ಇದಾರಾ? ಪ್ರತಿನಿಧಿ ಅಂತಲ್ಲ ಸರ್, ನಾವು ಸದಸ್ಯರಾಗಿ ನಾವೇ ನೋಡ್ಕೊಳ್ಳೋದು ಬುಕ್ಸ್. ಅವ್ರನ್ನ ಏನಂದ್ರೆ ಮಾಡಿದೀವಿ ಅಷ್ಟೇ ಮೂವರ್ನ. ನಾವು ಸದಸ್ಯರಾಗಿ ಒಟ್ಟು ವರ್ಷ ಮೂವರ್ ಸದಸ್ಯ ಪ್ರತಿನಿಧಿ ಅಂತ ಮಾಡ್ತೀವಿ ನಾವು. ಈಗೆಲ್ಲ ಬುಕ್ಗಳಿಗೆ ನಿಮ್ಮ ಉಳಿತಾಯದ ಒಂದು ಅಕೌಂಟ್ ಏನಿರುತ್ತೆ ಹಣದ ವ್ಯವಸ್ಥೆ ಎಲ್ಲ ಬರೀಬೇಕು? ಬರೀತೀವಿ ಸರ್, ನಾವೇ ಬರೆಯೋದೆಲ್ಲ. ಈಗ ಪ್ರತಿ ವಾರ ಎಷ್ಟು ಹಣ ಉಳಿತಾಯ ಮಾಡ್ತಾ ಇದ್ರ? ಉಳಿತಾಯ 10 ರೂಪಾಯಿ ಕಟ್ತಿದಾರೆ ಸರ್ ಎಲ್ಲರೂ. 110 ರೂಪಾಯಿ ಆಗುತ್ತೆ ಟೋಟಲ್ ಉಳಿತಾಯ. ಎಲ್ಲ ಬ್ಯಾಂಕಿಗೆ ಕಟ್ತೀವಿ. ಮತ್ತೆ ಸಾಲ ತಂದಿರ್ತಾರಲ್ಲ ಸರ್ ಸದಸ್ಯರು, ಅವರು ಇಷ್ಟು ಅಮೌಂಟ್ ಅಂತ ವಾರ ಅಮೌಂಟ್ ಕಟ್ತಾರಲ್ಲ, ಅದೆಲ್ಲ ಟೋಟಲ್ ಹಾಕಿ ಬ್ಯಾಂಕಿಗೆ ಕಟ್ತ. ಈಗ ಉಳಿತಾಯದ ಹಣ ನೀವು ಎಲ್ಲಿಂದ ತರ್ತೀರಾ? ಎಲ್ಲಿಂದ ತತೆ? ಮನೆಯಲ್ಲಿ ಕೃಷಿ ಅದು ಇದು ಇರುತ್ತಲ್ಲ ಸರ್, ಬೇಸಾಯ ಮಾಡೋದು, ಹೊರಗಡೆ ಹೋಗ್ತಿರ್ತಾರೆ, ಕೂಲಿ ಮಾಡಿದಾರೆ, ಅದರಿಂದ ಕಟ್ತೀವಿ. ಈಗ ನಿಮ್ ಮನೆಯವರು ದುಡದಂತ ಹಣ ಕಟ್ಟೋದ್ಕಿನ ಈಗ ನೀವೇ ಸಹ ಒಂದು ಆದಾಯ ಗಳಿಸಂಗ್ ಮಾಡ್ಕೋಬಹುದು. ಈಗ ಮನೆ ಹತ್ರ ಕೈ ತೋಟ ಅಂತ ಹೇಳಿ ಮಾಡ್ಕೊಂಡು ಈ ತರಕಾರಿ, ಈ ಒಂದು ನಿಂಬೆ ಗಿಡ ಆಗಿರ್ಬೋದು, ಸೊಪ್ಪುಗಳನ್ನ ಜೊತೆಗೆ ಕರಿಬೇವಿನ ಸಸಿ ಇಂಥವೆಲ್ಲ ನಾಟಿ ಮಾಡಿ ಅದರಿಂದ ಸ್ವಲ್ಪ ಸ್ವಲ್ಪ ಆದಾಯ ಪಡ್ಕೊಂಡು ಈ ರೀತಿನ ಕಟ್ಬೋದಲ್ಲ? ಕಟ್ತೀವಿ ಸರ್. ನಾವು ಹೂವು ಹಾಕ್ತಾರಲ್ಲ ಊರಲ್ಲೆಲ್ಲ, ಗ್ರಾಮದಲ್ಲಿ ಮನೇಲಿ ಫ್ರೀ ಆಗಿದ್ದಾಗ ಹೂವು ಹಾಕ್ತಾರೆ, ಕಟ್ತಾರೆ, ಮಾರ 2 ರೂಪಾಯಿ ಹಂಗೆ ಆತರ ಅದ್ರಲ್ಲಿ ದುಡಿತೀವಲ್ಲ. ಹೂವು ಸಾಕಷ್ಟು ಜನ ನಿಮ್ಮ ರೈತರು ಬೆಳೀತಾರೆ ನಿಮ್ಮ ಗ್ರಾಮದಲ್ಲಿ, ಹೂ ಕಟ್ಟಕ್ ಹೋಗ್ತಾ ಇದ್ದಾರೆ? ಕಟ್ತೀವಿ, ಮನೆಯಲ್ಲೇ ತಂದು ಹಾಕ್ತಾರೆ, ನಾವೇ ಕಟ್ತೀವಿ, ಅದರಿಂದ ಉಳಿತಾಯನೂ ಆಗುತ್ತೆ ಸದಸ್ಯರಿಗೆ. ಈಗ ವಾರ 110 ರೂಪಾಯಿ ನೀವು ಉಳಿತಾಯ ಮಾಡ್ತಿರಲ್ಲ, 11 ಜನ ಎಲ್ಲಿ ಕಟ್ತೀರಾ ಅದನ್ನ ತಗೊಂಡೋಗಿ? ಅದು ಕಲೆಕ್ಷನ್ ಪಾಯಿಂಟ್ ಅಂತ ಅಲ್ಲೇ ಇರುತ್ತೆ, ಅಲ್ಲೋಗಿ ಕೊಡ್ತೀವಿ. ಅವರು ಬ್ಯಾಂಕಿಗೆ ಅಂದ್ರೆ ನೀವೇ ನೇರವಾಗಿ ಬ್ಯಾಂಕಿಗೆ ಹೋಗಿ ಕಟ್ಟಲ್ಲ? ಬ್ಯಾಂಕಿಗೆ ಹೋಗಿ ಕಟ್ಟಲ್ಲ. ಅಲ್ಲಿ ವಾರದಲ್ಲಿ ಒಂದು ವಾರ ಗುರುವಾರ ಇರುತ್ತೆ ಕಲೆಕ್ಷನ್, ಅಲ್ಲೋಗಿ ಕಟ್ತೇವೆ. ಪ್ರತಿ ವಾರ ಒಬ್ಬೊಬ್ಬರ ನಿಯಮ ಮಾಡ್ಬಿಟ್ಟಿದೀವಿ ಸದಸ್ಯರನ್ನ, ಈ ವಾರ ಅವ್ರು ಬಂದಿದೆ ಸರ್ತಿ ಪ್ರಕಾರ ಆತರ ಕಟ್ತೀವಿ. ಒಂದೊಂದು ಸಂದರ್ಭ ನಿಮಗೆ ಬ್ಯಾಂಕಿಗೆ ಹೋಗಿ ಬ್ಯಾಂಕಿನ ವ್ಯವಹಾರ ಮಾಡ್ಬೇಕಾಗುತ್ತೆ, ಅಂತದೆಲ್ಲ ಗೊತ್ತಾಗುತ್ತೆ ನಿಮಗೆ? ಹಾ ಗೊತ್ತಾಗುತ್ತೆ ಸರ್, ಹೋಗ್ತೀವಿ. ಇಲ್ಲಿ ಅಕಸ್ಮಾತ್ ಸಾಲ ಬರ್ಸಿರ್ತೀವಿ ಸರ್, ಇಲ್ಲಿ ಕೊಡಲ್ಲ ಒಂದೊಂದ್ಸರಿ, ಬಹಳ ಅಮೌಂಟ್ ಆಗಿರುತ್ತೆ, ಎಲ್ಲಾ ಸಂಘದವರು ಸಹ ಅಂತಾರೆ, ಅವಾಗ ಚೆಕ್ ಕೊಡ್ತಾರೆ, ನಾವು ಬ್ಯಾಂಕಿಗೆ ಹೋಗ್ಬೇಕು ತರಕ್ಕೆ. ಈಗ ನೀವು 11 ಜನ ಏನ್ ಸದಸ್ಯರ ಇದ್ರ, ಎಲ್ಲರೂ ವಿದ್ಯಾವಂತ ಸದಸ್ಯರೇ? ಅದರಲ್ಲಿ ಅಲ್ಪ ಸ್ವಲ್ಪ ಏನಾದ್ರು ವಿದ್ಯಾವಂತರ ಇದಾರ? ಇದಾರ, ವಿದ್ಯಾವಂತರು ಇದಾರೆ, ವಿದ್ಯಾವಂತರು ಇದಾರೆ. ಅವ್ರನ್ನ ಮೇಲೆ ಎತ್ತೀವಿ ನಾವು ಅವ್ರನ್ನ. ಈಗ ಅವರಿಗೆ ಬ್ಯಾಂಕ್ ವ್ಯವಹಾರ ಗೊತ್ತಿರಲ್ಲ, ಈಗ ಏನಾದ್ರು ಒಂದು ಫಾರ್ಮ್ ತುಂಬಂತ ಒಂದು ವ್ಯವಸ್ಥೆ ಬರುತ್ತೆ, ಅವಾಗೆಲ್ಲ ಗೊತ್ತಾಗಲ್ಲ, ಅವಾಗ ಯಾವ ರೀತಿ ನಿಭಾಯಿಸ್ಕೊಂಡು? ನಾವು ಸಪೋರ್ಟ್ ಮಾಡ್ತೀವಲ್ಲ ಸರ್, ಅವ್ರ ಮುಂದೆ ಇದ್ದು ನಾವು ತಪ್ಪು ಸರಿ ಅಂತ ತಿಳುವಳಿಕೆ ಕೊಡ್ತೀವಲ್ಲ, ಅವರು ಇದ್ ಮಾಡ್ತಾರ ಅಷ್ಟೇ ಸರ್. ಅಂತವ್ರ ಜೊತೆಗೆ ಇನ್ನೊಬ್ರು ವಿದ್ಯಾವಂತರು ಹೋಗ್ತಾ ಇದ್ದೀವಿ, ವಿದ್ಯಾವಂತರು ಹೋಗ್ತಾ ಇದೀವಿ, ಚೆನ್ನಾಗಿ ನಡೀತಿದೆ ಸಂಘ ಸರ್. ಈಗ ಮೊದ್ಲೆಲ್ಲ ಹೆಣ್ಮಕ್ಳನ್ನ ಮನೆ ಬಿಟ್ಟು ಹೊರಗೆ ಕಳಿಸ್ತಾ ಇರ್ಲಿಲ್ಲ, ಅವ್ರ ಮನೆಗೆ ಮಾತ್ರ ಸೀಮಿತ ಆಗಿರ್ಲಿ, ಮನೆ ಕೆಲಸವನ್ನು ನಿಭಾಯಿಸ್ಕೊಂಡು ಹೋಗ್ಲಿ ಅನ್ನೋ ಒಂದು ಸ್ಥಿತಿ ಇತ್ತು. ಅಂತದ್ರಲ್ಲೂ ಈಗೆಲ್ಲ ನೀವು ಇಷ್ಟೊಂದು ಸಂಘದ ಒಂದು ಕಾರ್ಯಚಟುವಟಿಕೆ ಬಗ್ಗೆ ಹೊರಗಡೆ ಎಲ್ಲ ಹೋಗ್ತಾ ಇದ್ರಲ್ಲ, ನಿಮ್ ಮನೆಯವರೆಲ್ಲ ಯಾವ ರೀತಿ ಸ್ಪಂದಿಸ್ತಾರೆ? ಅವರೇನು ಬಯ್ಯೋದಿಲ್ಲ ಏನಿಲ್ಲ ಸರ್, ಒಳ್ಳೇದಲ್ಲ ಸರ್. ವೀರೇಂದ್ರ ಹೆಗ್ಡೆ ಅವರು ಇಂತ ಸಂಘಗಳು ತಂದಿದ್ದಾರೆ ಅಂದ್ರೆ ಅವರೇ ಅಷ್ಟು ಗ್ರಾಮದಲ್ಲಿ ಆಕ್ಟ್ರಿ ಸರ್, ಅವರು ಅದಕ್ಕೆ ತಾನೆ ಗ್ರಾಮ ಮುಂದುವರಿಲಿ, ಬಡವರು ಮುಂದುವರಿಲಿ ಅಂತಾನೆ ತಾನೆ ಸಂಘ ಮಾಡಿರೋದು, ಅದಕ್ಕೇನು ಅನ್ನಲ್ಲ, ಇನ್ನು ಸಪೋರ್ಟ್ ಕೊಡ್ತಾರೆ ಅವರು. ಅಂದ್ರೆ ಈ ರೀತಿಯಾದಂತಹ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನ ಗ್ರಾಮೀಣ ಮಟ್ಟದಲ್ಲಿ ಮಾಡೋದ್ರಿಂದ ಗ್ರಾಮ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ, ಮತ್ತು ಅಲ್ಲಿನ ಒಂದು ಬಡಜನ ಯಾವ ರೀತಿ ಅಭಿವೃದ್ಧಿ ಆಗ್ತಾರೆ ಅಂತ ಹೇಳ್ತೀರಾ? ಆಗಿದ್ದಾರೆ, ನಮ್ಮ ಸದಸ್ಯರಲ್ಲಿ ಕಷ್ಟಪಟ್ಟರು ಇದಾರೆ, ಮಕ್ಕಳಿಗೆ ಅವರು ಫೀಸ್ ಕಟ್ಟಕ್ಕೆ ಆಗ್ತಿಲ್ಲ ಕಾಲೇಜ್ಗೆ, ಅವ್ರಿಗೆಲ್ಲ ಸಹಾಯ ಮಾಡಿರೋ ಇದು ಸುಜ್ಞಾನ ನಿಧಿ ಅಂತ ಬಂದಿದ್ದಾರೆ ಸರ್, ಅವರು ಇಂಜಿನಿಯರು ಆ ತರ ಎಲ್ಲ ಕೋರ್ಸಿಗೆ ಹೋದ್ರೆ ಮಕ್ಕಳು ಫ್ರೀ, ಒಂದೊಂದು ತಿಂಗಳು 1,000 ಫ್ರೀ ಕೊಡ್ತಿದೆ ಸರ್ ಅವ್ರಿಗೆ, ಅದೊಂದು ಒಳ್ಳೆ ಇದ್ ಮಾಡಿದ್ದಾರೆ ಸದಸ್ಯರಿಗೆ. ಈಗ ಭೂಮಿ ಇಲ್ಲದೆ ಇರತಕ್ಕಂತ ರೈತರು ಯಾವ ರೀತಿ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಮಾಡ್ಕೊಂಡು ಆರ್ಥಿಕವಾಗಿ ಮೇಲೆ ಬಂದರ ಅಂತ ಹೇಳಿದ್ರೆ? ಬಂದರ್ ಸರ್, ಅದೇ ಕೂಲಿ ಹೋಗ್ತಾರಲ್ಲ ಸರ್, ಬೇರೆ ಹೊಲ್ಗಳಿಗೆಲ್ಲ ಕೂಲಿ ಹೋಗಿ ಅವರು ಇದ್ ಮಾಡ್ತಾರೆ, ಮತ್ತೆ ಸ್ವ ಉದ್ಯೋಗ ಮಾಡ್ತಾರೆ ಈಗ ಏನಾದ್ರು, ಅದರಿಂದ ಸಾಲ ಪಡೆದು ಹೈನುಗಾರಿಕೆ ಮಾಡಿದ್ದಾರೆ, ಎಲ್ಲ ಚೆನ್ನಾಗ್ ಮಾಡಿದಾರೆ ಸರ್. ಸಂಘದಲ್ಲಿ 11 ಜನ ಸದಸ್ಯರು ಸಾಲ ತಗೊಂಡ್ರಲ್ಲ, ಒಬ್ಬೊಬ್ಬರು ಒಂದೊಂದ್ ರೀತಿಯಾಗಿ ಹಣವನ್ನು ಬಳಸ್ಕೊಂಡಾರ, ಎಲ್ಲರೂ ಒಂದೇ ರೀತಿಯಾಗಿ ಬಳಸ್ಕೊಂಡ? ಇಲ್ಲ ಇಲ್ಲ, ಬೇರೆ ಬೇರೆ ಅವ್ರವ್ರು ಏನೇನ್ ಬೆಳೆಗ್ ಬೇಕೋ ಅದಕ್ಕೆಲ್ಲ ಬಳಸ್ಕೊಂಡಿದ್ದಾರೆ ಸರ್. ಒಬ್ರು ಬಾಳೆ ಇಟ್ಟಿದ್ದಾರೆ, ಒಬ್ರು ಹತ್ತಿ ಹಾಕಿದ್ದಾರೆ, ಮೆಣಸಿನ ಗಿಡ, ಬದ್ನೆ ಗಿಡ, ಒಟ್ಟು ಅವ್ರವ್ರು ಏನ್ ಬೇಕೋ ಅವರು ಮನೆ ಗೃಹ ಬಳಕೆ ಬಳಸ್ಕೊಂಡಿದ್ದಾರೆ. ಈಗ ನೀವು ಸಂಘದಲ್ಲಿ ಸಾಲ ತಗೊಂಡು ಯಾವ್ದಕ್ಕೆ ಬಳಸ್ಕೊಂಡಿದ್ದೀರಾ? ನಾವು ಸಂಘದಲ್ಲಿ ಸಾಲ ತಗೊಂಡು ಅದೇ ಬಾಳೆ ಇಟ್ವಿ ಸರ್, 1 ಎಕರೆ ಬಾಳೆ ಇಟ್ವಿ, ಮತ್ತೆ ಇನ್ನು ಟ್ರಾಲಿ ಇದು ಟ್ಯಾಕ್ಟ್ರಿ ಅದಕ್ಕೆ ತಗೊಂಡ್ವಿ ಸರ್, ಅದು ಉಪಯೋಗ ಆಗಿದೆ. ಈಗೆಲ್ಲ ಕೃಷಿ ಪ್ರವಾಸಗಳು ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ ಈ ಒಂದು ಸಂಘದಲ್ಲಿ, ಸಾಕಷ್ಟು ಈ ರೀತಿಯಾದಂತಹ ಒಂದು ಕಾರ್ಯಚಟುವಟಿಕೆಗಳನ್ನ ನಾವು ನೋಡಬಹುದು. ಕೃಷಿ ಪ್ರವಾಸ ಅಂತಂದ್ರೆ ನೀವು ಎಲ್ಲೆಲ್ಲಿ ಹೋಗಿದ್ರ, ಏನೇನ್ ಮಾಹಿತಿ ತಿಳ್ಕೊಂಡು ನಿಮ್ಮ ಕೃಷಿಯಲ್ಲಿ ಏನೇನ್ ಅಳವಡಿಸಿಕೊಂಡಿದ್ರ? ನಾವಂದ್ರೆ ಇದೇ ಫಸ್ಟ್ ಸರ್ ಬಂದಿರೋದು ಕೃಷಿ ಬಗ್ಗೆ, 2 ವರ್ಷ ಆಗಿದೆ ಅಷ್ಟೇ ನಮ್ ಸಂಘ ಆಗಿ. ಬೊಬ್ಬರ್ ಫಾರಂ ಕರ್ಕೊಂಡ್ಬಂದಿದ್ದಾರೆ, ಮತ್ತೆ ಇಲ್ಲಿ ಗುಳಗಣ್ಣಲ್ಲಿ ಅಂತ ಅಲ್ಲಿ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇತ್ತು, ಮತ್ತೆ ಇದು ಅಡಕೆ ಪಟ್ಟೆ ತಯಾರಿತ್ತು, ಇತ್ತು ಅಲ್ಲಿ ಹೆಂಜಿ ಕೋಟೆ ಅಂತ, ಅಲ್ಲಿಗೆ ಹೋಗಿದ್ರು, ಅಲ್ಲಿ ನೋಡ್ಕೊಂಡ್ ಬಂದ್ವಿ ಸರ್. ಆ ತರ ನಾವು ಮಾಡ್ಬೇಕು ಅಂತ ಬಹಳ ಹುಮ್ಮಸ್ಸಿಂದ ಇದೀವಿ, ನೋಡೋಣ ಅದು ಹೆಂಗಾಗುತ್ತೋ ಅಂತ. ಈಗ ಇದೇ ಬೊಬ್ಬರ್ ಫಾರ್ಮ್ ಬಂದಿದ್ವಿ ಹೋಗಿದ್ವಿ ಅಂತ ಹೇಳಿರಲ್ಲ, ಅಲ್ಲೇನ್ ಮಾಹಿತಿ ಕೊಟ್ಟರು ನಿಮಗೆ? ಅಲ್ಲಿ ರಸಗೊಬ್ಬರ ಹೆಂಗ್ ಬಳಸೋದು, ಯಾವ ಹೊಲಕ್ಕೆ ಯಾವ ಮಣ್ಣು ನೀರು ಚೆನ್ನಾಗಿರುತ್ತೆ ಅದನ್ನ ನೋಡಿ ಹಾಕ್ಬೇಕು ಬೆಳೆ ಅಂತ ಎಲ್ಲ ಹೇಳ್ತಿದಾರೆ ಸರ್. ಈಗ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ರಿ ಅಂತ ಹೇಳಿದ್ರೆ ಏನ್ ಸಾವಯವ ಗೊಬ್ಬರ ಬಳಸ್ರಿ ಅಂತ ಅಲ್ಲಿ ಮಾಹಿತಿ ಕೊಟ್ರ? ಎರಡು ಬಳಸ್ರಿ ಅಂತಾನೆ ಹೇಳ್ತಿದ್ರು ಸರ್ ಅವರು. ಈಗೆಲ್ಲ ಕುರಿ ಸಾಕಾಣಿಕೆ ಬಗ್ಗೆ ಮಾಡಂತ ರೈತರ ಜಮೀನುಗಳಿಗೆ ಕರ್ಕೊಂಡು ಕುರಿ ಯಾವ ರೀತಿ ಸಾಕಾಣಿಕೆ ಮಾಡ್ಬೇಕು ಇದ್ರ ಬಗ್ಗೆ ಮಾಹಿತಿ ಕೊಟ್ರು ಅಂತ ಹೇಳಿದ್ರಲ್ಲ, ಈ ಒಂದು ಅಡಿಕೆ ತಟ್ಟೆ ತಯಾರು ಮಾಡೋದು ಇದನ್ನೆಲ್ಲ ನೋಡ್ಕೊಂಡ್ರಲ್ಲ, ನಿಮ್ಗೆ ಏನಾದ್ರು ಅನಿಸ್ತಾ ನಾವು ನಮ್ಮ ಗ್ರಾಮದಲ್ಲಿ ಪುನಃ ವಾಪಸ್ ಹೋದಾಗ ಬಂದಾಗ ಆ ರೀತಿ ನಾವು ಮಾಡ್ಕೊಳ್ಬೇಕು ನಮ್ಮ ಸಂಘದ ಸದಸ್ಯರು ಆ ನಿಟ್ಟಿನಲ್ಲಿ ನಾವು ದುಡಿದ್ರೆ ಆರ್ಥಿಕವಾಗಿ ಮೇಲ್ ಬರಬಹುದು ಅಂತ ಏನಾದ್ರು ಅನ್ಸಿದೀನಿ? ಅದೆಲ್ಲ ನೋಡ್ ಬಂದು ಈಗೆಲ್ಲ ಮಾತಾಡ್ತಿದ್ರು ನಮ್ ಸದಸ್ಯರೆಲ್ಲ, ನಾವೊಂದು ಗುಂಪಾಗಿ ಈ ತರ ಮಾಡೋಣ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಅಂತ ಮಾಡೋಣ ಸಾಲ ತಗೊಂಡು ಅಂತ ಹೇಳ್ತಿದ್ರು ಸರ್. ಅದು ಮುಂದುವರಿಸ್ತೀವಿ ನೋಡೋಣ. ಈಗ ಗ್ರಾಮೀಣ ಮಟ್ಟದಲ್ಲಿ ಈ ರೀತಿಯಾದಂತ ಸಂಘಗಳು ಇರೋದ್ರಿಂದ ಗ್ರಾಮೀಣ ಜನತೆ ಏನಾದ್ರು ಆರ್ಥಿಕವಾಗಿ ಬದಲಾವಣೆ ಆಗಿದಾರಂತೆ? ಆಗಿದ್ದಾರೆ ಸರ್, ನಮ್ ಗ್ರಾಮದಲ್ಲಿ ಮಾತ್ರ ಆಗಿದ್ದಾರೆ ಸರ್ ಎಲ್ಲರೂ ಅಷ್ಟೇ. ಕೈತೋಟದ ಬಗ್ಗೆ ಇದರಲ್ಲಿ ಮಾಹಿತಿ ಕೊಡ್ತಾರೆ, ಕೈತೋಟ ಮನೆ ಹತ್ರ ಅಲ್ಪ ಸ್ವಲ್ಪ ಜಾಗ ಇದ್ರೆ ಕೈತೋಟ ಮಾಡ್ರಿ ಅಂತ ಹೇಳ್ತಾರೆ, ಅಂದ್ರೆ ಆ ನಿಟ್ಟಿನಲ್ಲಿ ಯಾಕೆ ನೀವು ಮುಂದೆ ಬಂದಿಲ್ಲ? ಅಲ್ಲ ಕೈತೋಟ ಅದೇನ್ ನಡೆಸಿಲ್ಲ ಸರ್ ನಮ್ ಕಡೆ, ದೊಡ್ಡ ಹೊಲ್ಗೊಳಗೆ ಅವ್ರು ಹೊಲ್ಗೊಳಗೆ ಮಾಡ್ತಾರಲ್ಲ ಸರ್, ಕೈತೋಟ ಪೈತೋಟ ಏನು ಮಾಡಲ್ಲ. ಈಗ ಜಮೀನು ಐತಿ ನಿಮಗೆ, ಹೊಲದಲ್ಲಿ ಕೈತೋಟ ಮಾಡ್ತೀರಿ, ಜಮೀನ್ ಇಲ್ದಂತ ಸದಸ್ಯರು ಇಲ್ದರು ಅವ್ರದ್ದು ಸ್ವ ಉದ್ಯೋಗ ಮಾಡ್ತಾರೆ ಸರ್. ಈಗ ಬೀಡಿ ಸುತ್ತದ್ ಮಾಡ್ತಾರೆ, ಮನೆಯಲ್ಲೇ ಕುತ್ಕೊಂಡು ಹೂ ಕಟ್ತಾರೆ, ಆತರ ಎಲ್ಲ ಮಾಡ್ತಾರೆ, ಬಟ್ಟೆ ಹೊಲಿತಾರೆ, ಟೈಲರಿಂಗ್ ಆತರ ಎಲ್ಲ ಮಾಡ್ತಾರೆ ಅವ್ರವ್ರು. ಈಗ ಬೀಡಿ ಕಟ್ಟೋದು ಅದೆಲ್ಲ ಅದರ ಬಗ್ಗೆ ಮಾಹಿತಿ ನಿಮ್ಗೆ ಎಲ್ಲಿಂದ ಕೊಡಿಸ್ತಾರೆ? ಮಾಹಿತಿ ನಮಗ್ ಕೊಡಿಸಲ್ಲ, ನಮ್ಮ ಗ್ರಾಮದಲ್ಲಿ ನೋಡ್ತಿರ್ತೀವಲ್ಲ ಅವ್ರು ಮಾಡ್ತಾರೆ. ಒಟ್ಟಾರೆ ನಿಮ್ಮ ಒಂದು ಸಂಘದ ಕಾರ್ಯಚಟುವಟಿಕೆಗಳು ಸಾಕಷ್ಟು ಕೃಷಿಯ ಒಂದು ಅಭಿವೃದ್ಧಿಗೆ ತಕ್ಕಂತೆ ನಡೀತಾವ್ ಅಂತ ಹೇಳ್ತೀರಾ? ನಡೀತಾವ್ ಸರ್, ನಮ್ ಗ್ರಾಮ ಮುಂದುವರಿಯುತ್ತೆ ಅಂತ ಕೃಷಿಯಲ್ಲಿ ಅಂತ ಅನ್ಕೊಂಡಿದೀವಿ. ಒಳ್ಳೇದು ಶೈಲಜ್ ಅವರೇ, ಇಲ್ಲೇ ತನಕ ಸಾಕಷ್ಟು ಈ ಒಂದು ಧರ್ಮಸ್ಥಳದ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು ಈ ಕುರಿತು ಹಿರಿಯೂರು ತಾಲೂಕು ಗೌಡನಹಳ್ಳಿಯ ರೈತ ಮಹಿಳೆ ಬಿಎಂ ಶೈಲಜಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಇದೀಗ ಕೇಳಿ ಇಂದಿನ ಮಾರುಕಟ್ಟೆ ಪೇಟೆಧಾರಣೆ. ಕೊಟ್ಟೂರು ಮಾರುಕಟ್ಟೆಯ ಪೇಟೆಧಾರಣೆ ಹೀಗಿದೆ. ಹತ್ತಿ ಕ್ವಿಂಟಾಲ್ಗೆ 5,676 ರಿಂದ 6,300, ಜೋಳ 1,517, ಮೆಕ್ಕೆಜೋಳ, ರಾಗಿ ಹೈಬ್ರಿಡ್ ಪ್ರಭೇದ ಕ್ವಿಂಟಾಲ್ಗೆ 1,801 ರಿಂದ 1,881 ರೂಪಾಯಿ. ಚಿತ್ರದುರ್ಗ ಮಾರುಕಟ್ಟೆಯ ಪೇಟೆಧಾರಣೆ ಹೀಗಿದೆ. ಅಡಿಕೆ ಕ್ವಿಂಟಾಲ್ಗೆ 41,739, ಕನಿಷ್ಠವಾದರೆ ಗರಿಷ್ಠ ಬೆಲೆ 42,189. ಅಡಿಕೆ ಬೆಟ್ಟೆ ಪ್ರಭೇದ 35,619, ಗರಿಷ್ಠ 36,059. ಕೆಂಪುಗೋಟು ಪ್ರಭೇದ 29,609, ಗರಿಷ್ಠ ಬೆಲೆ 30,010 ರೂಪಾಯಿ. ಅಡಿಕೆ ರಾಶಿ ಪ್ರಭೇದ ಕ್ವಿಂಟಾಲ್ಗೆ 41,229, ಗರಿಷ್ಠ 41,669 ರೂಪಾಯಿ. ಕಡಲೆಕಾಳು ಆವರೇಜ್ ಪ್ರಭೇದ ಕ್ವಿಂಟಾಲ್ಗೆ 4,269 ರಿಂದ 4,949. ನೆಲಗಡಲೆ ನಾಟಿ ಪ್ರಭೇದ ಕ್ವಿಂಟಾಲ್ಗೆ 4,539, ಗರಿಷ್ಠ ಬೆಲೆ 5,689. ಮೆಕ್ಕೆಜೋಳ ಸ್ಥಳೀಯ ಪ್ರಭೇದ ಕ್ವಿಂಟಾಲ್ಗೆ 1,880 ರೂಪಾಯಿ, ಗರಿಷ್ಠ ಬೆಲೆ 2,125 ರು. ಚಳ್ಳಕೆರೆ ಮಾರುಕಟ್ಟೆಯ ಪೇಟೆಧಾರಣೆ ಹೀಗಿದೆ. ನೆಲಗಡಲೆ ಗೆಜ್ಜೆ ಪ್ರಭೇದ ಕ್ವಿಂಟಾಲ್ಗೆ 4,383, ಕನಿಷ್ಠ ಬೆಲೆಯಾದರೆ ಗರಿಷ್ಠ ಬೆಲೆ 6,600. ಬಳ್ಳಾರಿ ಮಾರುಕಟ್ಟೆಯ ಪೇಟೆಧಾರಣೆ ಸಜ್ಜೆ ಹೈಬ್ರಿಡ್ ಪ್ರಭೇದ ಕ್ವಿಂಟಾಲ್ಗೆ 1,449, ಕನಿಷ್ಠ ಬೆಲೆ ಗರಿಷ್ಠ ಬೆಲೆ 1,751. ಕಡಲೆಕಾಳು ಆವರೇಜ್ ಪ್ರಭೇದ 2,500 ರಿಂದ 4,129, ಹೆಸರುಕಾಳು 5,353. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ 3,419, ಕನಿಷ್ಠ ಬೆಲೆ ಗರಿಷ್ಠ ಬೆಲೆ 6,149. ಹುರುಳಿಕಾಳು 2,766 ರಿಂದ 2,934, ಜೋಳ ಸ್ಥಳೀಯ ಪ್ರಭೇದ 1429 ಕನಿಷ್ಠ ಬೆಲೆ, 1859 ಗರಿಷ್ಠ ಬೆಲೆ. ನವಣೆ ಹೈಬ್ರಿಡ್ ಪ್ರಭೇದ 2350-2700, ತೊಗರಿ ಕ್ವಿಂಟಾಲ್ಗೆ 1999-4609, ಹರಪನಹಳ್ಳಿ ಮಾರುಕಟ್ಟೆಯ ಪೇಟೆ ಧಾರಣೆ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಪ್ರಭೇದ ಕ್ವಿಂಟಾಲ್ಗೆ 1950, ಕನಿಷ್ಠ ಬೆಲೆ ಗರಿಷ್ಠ ಬೆಲೆ 1965. ಹರಿಹರ ಮಾರುಕಟ್ಟೆಯ ಪೇಟೆ ಧಾರಣೆ. ಭತ್ತ ಸೋನಾ ಪ್ರಭೇದ ಕ್ವಿಂಟಾಲ್ಗೆ 1650 ಗರಿಷ್ಠ 2200. ದಾವಣಗೆರೆಯ ಮಾರುಕಟ್ಟೆ ಪೇಟೆ ಧಾರಣೆ ಹೀಗಿದೆ. ಸೇಬು ಕ್ವಿಂಟಾಲ್ಗೆ 9900 ಕನಿಷ್ಠ ಮತ್ತು ಗರಿಷ್ಠ ಬೆಲೆ. ಅಡಿಕೆ ರಾಶಿ ಪ್ರಭೇದ 42022 ಕನಿಷ್ಠ ಬೆಲೆಯಾದರೆ ಗರಿಷ್ಠ ಬೆಲೆ 42599. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಾಲ್ಗೆ 2200, ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಾಲ್ಗೆ 1600, ಸಪೋಟ ಕ್ವಿಂಟಾಲ್ಗೆ 1000 ಗರಿಷ್ಠ ಬೆಲೆ 2200, ದ್ರಾಕ್ಷಿ ಕ್ವಿಂಟಾಲ್ಗೆ 2900, ಜೋಳ ಸ್ಥಳೀಯ ಪ್ರಭೇದ ಕ್ವಿಂಟಾಲ್ಗೆ 1400, ಕರ್ಬೂಜ ಕ್ವಿಂಟಾಲ್ಗೆ 1200, ಮಾವಿನ ಹಣ್ಣು ಕ್ವಿಂಟಾಲ್ಗೆ 1000-1800, ಮೌಸಂಬಿ ಕ್ವಿಂಟಾಲ್ಗೆ 3800, ಈರುಳ್ಳಿ ಕ್ವಿಂಟಾಲ್ಗೆ 500 ರೂಪಾಯಿಗಳು ಕನಿಷ್ಠ ಬೆಲೆಯಾದರೆ ಗರಿಷ್ಠ ಬೆಲೆ 1650, ಕಿತ್ತಳೆ ಕ್ವಿಂಟಾಲ್ಗೆ 3000, ಭತ್ತ ಕ್ವಿಂಟಾಲ್ಗೆ 1750-1940, ಪಪ್ಪಾಯ 1200-2000, ಅನಾನಸ್ ಕ್ವಿಂಟಾಲ್ಗೆ 1400-2000.